ಬ್ಯಾಂಕ್ ಪಾಸ್ ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗ್ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿಬಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ಮಾಡ್ಲಿ ಅದನ್ನ? ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕಾಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯಾ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ. ಕಾರ್ಯಕ್ರಮ ವೇಗಿಲ ಮಿಡಿತ. ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಜ್ಞಾನೇಶ್ ಅಂತ. ನಾನು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆಯಲ್ಲಿ ಬೇಸಾಯ ತಜ್ಞನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾನು ಇವತ್ತು ರಂಜಕವನ್ನು ಒದಗಿಸಿಕೊಡುವಂತಹ ಜೈವಿಕ ಗೊಬ್ಬರಗಳ ಬಗ್ಗೆ ಮಾಹಿತಿ ಹೇಳ್ತೀನಿ, ಮತ್ತೆ ಉಪಯೋಗಿಸುವಂತಹ ವಿಧಾನ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ರಂಜಕವನ್ನು ಒದಗಿಸುವ ಜೈವಿಕ ಗೊಬ್ಬರಗಳಂದ್ರೆ ಏನಂದ್ರೆ, ರಂಜಕವನ್ನು ವೆಸಿಕ್ಯುಲರ್ ಆರ್ಬೆಸ್ಕ್ಯುಲರ್ ಮೈಕ್ರೋರೈಸಾ ಅಂತ ಒಂದು, ಇದು ಒಂದು ದುಂಡಾಣು ಗುಂಪಿಗೆ ಸೇರಿದಂತಹ ಸಹಜೀವಿಯಾಗಿದೆ. ಈ ಜೀವಿ ಏನ್ ಮಾಡುತ್ತೆ ಅಂದ್ರೆ, ಸಸ್ಯಗಳಲ್ಲಿ ಏನು ಬೇರುಗಳಿದೆ ಆ ಬೇರುಗಳಲ್ಲಿ ಹೋಗಿ ಸಸ್ಯಗಳು ಉತ್ಪಾದನೆ ಮಾಡುವಂತಹ ಇಂಗಾಲವನ್ನು ಹಿಡಿದಿಟ್ಟುಕೊಂಡು ಚಾಪೆ ಆಕಾರದಲ್ಲಿ ರಚನೆಯನ್ನು ಉಂಟು ಮಾಡುತ್ತದೆ. ಈ ಚಾಪೆ ಆಕಾರದಲ್ಲಿ ರಚನೆಯನ್ನು ಉಂಟು ಮಾಡಿದಾಗ ಅದು ಸಸ್ಯಗಳ ಮೇಲೆ ಮೇಲ್ಪದರದಲ್ಲಿ ಅಂಟಿಕೊಂಡು ಏನು ಮಣ್ಣಿನಲ್ಲಿ ಸಿಗುವಂತಹ ಪೋಷಕಾಂಶಗಳಿದೆ ಆ ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಂಡು ಸಸ್ಯಗಳಿಗೆ ಸೂಕ್ತ ಸಮಯದಲ್ಲಿ ಮತ್ತು ಪ್ರಮಾಣದಲ್ಲಿ ಒದಗಿಸಿಕೊಡುತ್ತದೆ. ಅದಕ್ಕೆ ನಾವು ರಂಜಕವನ್ನು ಒದಗಿಸಿಕೊಡುವಂತಹ ಜೈವಿಕ ಗೊಬ್ಬರಗಳಂತ ಕರಿತೇವೆ. ಯಾವ್ದಪ್ಪ ರಂಜಕವನ್ನು ಒದಗಿಸಿಕೊಡುವ ಜೈವಿಕ ಗೊಬ್ಬರ ಅಂದ್ರೆ, ವ್ಯಾಮ್ ಅಂತ ಕರಿತೀವಿ. ವ್ಯಾಮ್ ಅಂದ್ರೆ ವೆಸಿಕ್ಯುಲರ್ ಆರ್ಬೆಸ್ಕ್ಯುಲರ್ ಮೈಕ್ರೋರೈಸಾ. ಈ ಜೈವಿಕ ಗೊಬ್ಬರವನ್ನು ಉಪಯೋಗಿಸಿದಾದಂತಲ್ಲಿ ನಾವು ರಂಜಕವನ್ನು ಸೂಕ್ತ ಪ್ರಮಾಣದಲ್ಲಿ ಸೂಕ್ತ ಸಮಯದಲ್ಲಿ ಸಸ್ಯಗಳಿಗೆ ಒದಗಿಸಿ ಕೊಡಬಹುದು ಅಂತ ಹೇಳ್ತೀನಿ. ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸುವ ವಿಧಾನ ಹೇಗಪ್ಪ ಅಂದ್ರೆ, ಜೈವಿಕ ಗೊಬ್ಬರಗಳು ಈಗ ರೈಸೋಬಿಯಂ ಆಗ್ಬೋದು, ಅಜೋಸ್ಪೈರಲಮ್ ಆಗ್ಬೋದು, ಅಜಿಟೋಬ್ಯಾಕ್ಟರ್ ಆಗ್ಬೋದು, ಈ ಜೈವಿಕ ಗೊಬ್ಬರಗಳನ್ನು ಸೂಕ್ತ ಬೆಳೆಗಳಿಗೆ ಸೂಕ್ತ ಸಮಯದಲ್ಲಿ ನಾವು ಉಪಯೋಗಿಸಬೇಕಾಗ್ತದೆ. ಮತ್ತೆ ನಾವು ಒಂದು ಬೀಜೋಪಚಾರದ ಮುಖಾಂತರ ಉಪಯೋಗಿಸಬೇಕಾಗ್ತದೆ, ಇನ್ನೊಂದು ಮಣ್ಣಿನಲ್ಲಿ ಸೇರಿಸಿ ನಾವು ಉಪಯೋಗಿಸಬೇಕಾಗ್ತದೆ. ಮತ್ತೆ ನಾವು ಬೀಜೋಪಚಾರ ಮಾಡುವ ಮುಂಚೆ ಏನ್ ಮಾಡಬೇಕು ಅಂದ್ರೆ, ಒಂದು ಅಂಟು ದ್ರಾವಣವನ್ನು ನಾವು ಮಾಡಬೇಕಾಗ್ತದೆ. ಅಂಟು ದ್ರಾವಣವನ್ನು ಹೇಗೆ ಮಾಡೋದು? ಸುಮಾರು 1 ಲೀಟರ್ ನೀರಿನಲ್ಲಿ 120 ಅಥವಾ 150 ಗ್ರಾಂ ಬೆಲ್ಲ ಅಥವಾ ಸಕ್ಕರೆಯನ್ನು ನಾವು ಒಂದು 10-15 ನಿಮಿಷಗಳ ಕಾಲ ಅದನ್ನು ನಾವು ಚೆನ್ನಾಗಿ ಕುದಿಸಬೇಕಾಗ್ತದೆ. ಕುದಿಸಿದಾದ ನಂತರ ನಾವು ಅದನ್ನ 15-20 ನಿಮಿಷ ಆರ್ಲಿಕ್ಕೆ ಬಿಡಬೇಕಾಗ್ತದೆ. ಆರಿದ ನಂತರ ನಾವು ಜೈವಿಕ ಗೊಬ್ಬರವನ್ನು ತಗೊಂಡಿರ್ತೀವಿ, ರೈಸೋಬಿಯಂ ಜೈವಿಕ ಗೊಬ್ಬರ ಅಥವಾ ಅಜೋಸ್ಪೈಲಮ್ ಜೈವಿಕ ಗೊಬ್ಬರ ಅಥವಾ ಅಸಿಡೋಬ್ಯಾಕ್ಟರ್ ಜೈವಿಕ ಗೊಬ್ಬರವನ್ನು ನಾವು ಈ ಅಂಟು ದ್ರಾವಣವನ್ನು ಅದರ ಜೊತೆಗೆ ಮಿಕ್ಸ್ ಮಾಡಿ ಅಂದ್ರೆ ಮಿಶ್ರಣ ಮಾಡಿ ಅಂಟು ದ್ರಾವಣವನ್ನು ನಾವು ಉಪಯೋಗಿಸಿಕೊಂಡು ಬೀಜೋಪಚಾರವನ್ನು ಮಾಡಿದ್ದಾದಲ್ಲಿ ಅದರಲ್ಲಿ ಏನು ನಾವು ಈ ರೈಸೋಬಿಯಂ ಗೊಬ್ಬರ ಅಥವಾ ಅಜೋಟೋಬ್ಯಾಕ್ಟರ್ ಅಜೋಸ್ಪೈರಲ್ ಏನಿರುತ್ತೆ ಅದು ಚೆನ್ನಾಗಿ ಆ ಬೀಜಗಳ ಮೇಲೆ ಲೇಪನಗೊಳ್ಳುತ್ತದೆ ಅಂತ ನಾನು ಹೇಳ್ತೇನೆ. ಮತ್ತೆ ಅದಾದ ಮೇಲೆ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸುವ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳು ಏನ್ ತಗೋಬೇಕು ಅಂದ್ರೆ, ನೀವು ಯಾವುದೇ ಜೈವಿಕ ಗೊಬ್ಬರಗಳಾಗ್ಬೋದು, ರೈಸೋಬಿಯಂ ಆಗ್ಬೋದು, ಅಜೋಟೋಬ್ಯಾಕ್ಟರ್ ಆಗ್ಬೋದು, ಅಜೋಸ್ಪೈರಲಮ್ ಆಗ್ಬೋದು, ಅದನ್ನು ತಯಾರಿಸಿದ 6 ತಿಂಗಳೊಳಗೆ ನಾವು ಉಪಯೋಗಿಸಬೇಕಾಗ್ತದೆ. 6 ತಿಂಗಳಾದ್ಮೇಲೆ ನೀವು ಉಪಯೋಗಿಸಿದ್ದಾದಲ್ಲಿ ಅದು ಯಾವುದೇ ರೀತಿಯಾದಂತಹ ಕೆಲಸವನ್ನು ನಿರ್ವಹಿಸುವುದಿಲ್ಲ. ಸೊ ಜೈವಿಕ ಗೊಬ್ಬರಗಳನ್ನು ಯಾವ ಬೆಳೆಗಳಿಗೆ ಎಕ್ಸಾಂಪಲ್ ಏನೇನು ಹೇಳ್ತೀನಿ ಅಂದ್ರೆ, ರೈಸೋಬಿಯಂ ಜೈವಿಕ ಗೊಬ್ಬರಗಳನ್ನು ನಾವು ದ್ವಿದಳ ಧಾನ್ಯಗಳ ಬೆಳೆಗಳಿಗೆ ಮಾತ್ರ ನಾವು ಉಪಯೋಗಿಸಬೇಕಾಗ್ತದೆ. ಈಗ ಅಜೋಸ್ಪೈರಲಮ್ ಹೇಳಿದೆ, ಅಜೋಸ್ಪೈರಲಮ್ ಜೈವಿಕ ಗೊಬ್ಬರಗಳನ್ನು ಏಕದಳ ಧಾನ್ಯ ಬೆಳೆಗಳಲ್ಲಿ ಮಾತ್ರ ನಾವು ಉಪಯೋಗಿಸಬೇಕಾಗ್ತದೆ. ಅದನ್ನು ತಗೊಂಡೋಗಿ ನಾವು ದ್ವಿದಳ ಧಾನ್ಯಗಳ ಬೆಳೆಗಳಿಗೆ ಉಪಯೋಗಿಸಿದಲ್ಲಿ ಅದು ಕೆಲಸ ನಿರ್ವಹಿಸುವುದಿಲ್ಲ ಅಂತ ನಾನು ಇದೊಂದು ಮುನ್ನೆಚ್ಚರಿಕೆ ಕ್ರಮವನ್ನು ನಿಮಗೆ ನೀಡ್ತೇನೆ. ಮತ್ತೆ ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ, ನೀವು ಈಗ ಕೀಟನಾಶಕ ಇರುತ್ತೆ ನಿಮ್ಮ ಹತ್ರ, ಮತ್ತೆ ಶಿಲೀಂಧ್ರನಾಶಕ ಇರುತ್ತೆ, ಅದಾದ್ಮೇಲೆ ನೀವು ಜೈವಿಕ ಗೊಬ್ಬರಗಳನ್ನು ಬೀಜೋಪಚಾರ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಏನ್ ಮಾಡಬೇಕಂದ್ರೆ, ನಾವು ಫಸ್ಟ್ ಕೀಟನಾಶಕವನ್ನು ನಾವು ಬೀಜೋಪಚಾರ ಮಾಡಬೇಕಾಗ್ತದೆ. ಕೀಟನಾಶಕ ಬೀಜೋಪಚಾರ ಮಾಡಿದಾದ್ಮೇಲೆ ನಂತರ ನೀವು ಜೈವಿಕ ಗೊಬ್ಬರಗಳ ಏನು ಈಗ 100-150 ಗ್ರಾಂ ಅಂತ ನಾವು ಹೇಳ್ತೀವಿ, 2ರಷ್ಟು ನೀವು ಆ ಜೈವಿಕ ಗೊಬ್ಬರಗಳನ್ನು ತಗೊಂಡು ಬೀಜೋಪಚಾರ ಮಾಡಬೇಕಾಗ್ತದೆ. ನಿಮಗೇನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನ್ನ ನಂಬರ್ ಕೂಡ ನೀವು ತೆಗೆದುಕೊಳ್ಬಹುದು, 9986581701. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಅಸಕಾ ಅಸಕ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಏನೆಲ್ಲ ಸೇವೆಗಳವೆ? ಗರ್ಭಿಣಿಯರಿಂದ ಹದಿಹರೆಯದ ಮಕ್ಕಳವರೆಗೂ ಎಲ್ಲಾ ಆರೋಗ್ಯ ಸೇವೆಗಳಿವೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದಲ್ಲಿ ಬರೋ ಎಲ್ಲ ಸೇವೆಗಳು, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಕಣ್ಣು ಹಲ್ಲು ಮಾನಸಿಕ ಕಾಯಿಲೆಗೂ ಉಪಚಾರ ಸಿಗುತ್ತೆ. ಆಮೇಲೆ ಕುಟುಂಬ ಕಲ್ಯಾಣ ಯೋಜನೆ, ಹಿರಿಯ ನಾಗರಿಕರ ಆರೋಗ್ಯ ಸಮಸ್ಯೆ, ಆಮೇಲೆ ತುರ್ತು ವೈದ್ಯಕೀಯ ಸೇವೆಗಳು ಕೂಡ ಸಿಗುತ್ತೆ. ಇಷ್ಟೆಲ್ಲ ಒಂದೇ ಕಡೆ ಸಿಗ್ತಾವ ಅಂದ್ರೆ ಹಣನು ಹೆಚ್ಚಿಗಿರ್ಬೇಕು? ಇಲ್ಲ, ಈ ಎಲ್ಲಾ ಸೇವೆಗಳು ಸಂಪೂರ್ಣ ಉಚಿತ. ಹೌದಾ? ಈ ಒಳ್ಳೆ ಸುದ್ದಿ ಎಲ್ರಿಗೂ ತಿಳಿಸ್ಬೇಕು. ಬರ್ತೀನಿ ಅಸಕ, ಬರ್ತೀನಿ. ರಾಜ್ಯದಲ್ಲಿ ಒಟ್ಟು 8729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮಕ್ಕಳಿಗೆ ಜ್ವರ, ನೆಗಡಿ, ಮೈಮೇಲೆ ಕೆಂಪು ದದ್ದು ಕಾಣಿಸಿದರೆ ಅದು ದಡಾರ ರೋಗವಿರಬಹುದು. ಎಚ್ಚರ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ನ್ಯುಮೋನಿಯಾ, ಕಿವಿ ಸೋರುವುದು ಮುಂತಾದ ತೊಡಕು ಉಂಟಾಗಬಹುದು. ಎಲ್ಲ ಮಕ್ಕಳಿಗೆ 9 ತಿಂಗಳು ಮತ್ತು 1.5 ವರ್ಷದಲ್ಲಿ ತಪ್ಪದೇ ದಡಾರ ರುಬೆಲ್ಲಾ ಲಸಿಕೆ ಹಾಕಿಸಿ. ಕರ್ನಾಟಕವನ್ನು ದಡಾರ ಮತ್ತು ರುಬೆಲ್ಲಾ ಮುಕ್ತ ರಾಜ್ಯವಾಗಿಸುವಲ್ಲಿ ಕೈಜೋಡಿಸಿ. ದಡಾರ ರುಬೆಲ್ಲಾ ಸಾಂಕ್ರಾಮಿಕವಾಗಿದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ಮಕ್ಕಳಲ್ಲಿ ಗಾಳಿ ಮೂಲಕ ಹರಡುತ್ತದೆ. ಹೆಣ್ಣು ಮಕ್ಕಳಿಗೆ ದಡಾರ ರುಬೆಲ್ಲಾ ಲಸಿಕೆ ಹಾಕಿಸದಿದ್ದರೆ ಮುಂದೆ ಆಕೆ ಗರ್ಭಿಣಿ ಆದಾಗ ಒಂದು ವೇಳೆ ರುಬೆಲ್ಲಾ ಬಂದಲ್ಲಿ ಹುಟ್ಟುವ ಮಗುವಿನ ಮೇಲೂ ದುಷ್ಪರಿಣಾಮ ಬೀರುತ್ತದೆ. ಜಾಗ್ರತೆ. ಹೆಚ್ಚಿನ ಮಾಹಿತಿಗೆ ಅಂಗನವಾಡಿ, ಆಶಾ ಕಾರ್ಯಕರ್ತೆಯರು ಇಲ್ಲವೇ ಹತ್ತಿರದ ಸರ್ಕಾರಿ ಉಪಕೇಂದ್ರ ಅಥವಾ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಅಡಿಕೆ ಹಾಗೂ ತೆಂಗಿನ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಮಾವಿನಕಟ್ಟೆ ಗ್ರಾಮದ ಕೃಷಿಕ ವಿ ಶ್ರೀಶೈಲಪ್ಪ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹೊಸದುರ್ಗ ತಾಲೂಕು ಮಾವಿನಕಟ್ಟೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ವಿ ಶ್ರೀಶೈಲಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ಕೃಷಿಯನ್ನು ಮಾಡ್ತಾರೆ, ಅವರ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ ಬಂದರೆ. ಶ್ರೀಶೈಲಪ್ಪರ ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಶ್ರೀಶೈಲಪ್ಪರ ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾವೀಗ ಒಂದು 25 ವರ್ಷದಿಂದ ಮಾಡ್ತಾ ಇದ್ದೀವಿ. ಯಾಕೆ ಈ ಕೃಷಿ ಬದುಕಿಗೆ ಬರ್ಬೇಕನ್ನಿಸ್ತು? ನಮ್ಮ ತಂದೆಯರು ನಮ್ಮ ತಾತರ ಕಾಲದಿಂದಲೂ ಕೃಷಿ ಕೆಲಸನೇ ಮಾಡ್ತಾ ಇರೋದು. ತೋಟ ಗಿಟ ಮಾಡಿದ್ರೆ ಒಳ್ಳೆ ಆದಾಯ ಸಿಗುತ್ತೆ ಅಂತೇಳಿ ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ಕೃಷಿ ನಂಬಿ ನಾವು ಜೀವನ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮಗೆ ಒಳ್ಳೆ ಆದಾಯನೂ ಬರ್ತಾ ಇದೆ. ವಿದ್ಯಾಭ್ಯಾಸ ಎಲ್ಲವರೆಗೂ ಮಾಡಿದ್ರಿ? ವಿದ್ಯಾಭ್ಯಾಸ ನಾವೊಂದು 8th ವರೆಗೂ ಮಾಡಿದ್ವಿ, 8ನೇ ತರಗತಿ. ಅದಾದ ನಂತರ ತೋಟ ಮಾಡಿಕೊಂಡು ರಾಗಿ ಬೆಳೆ, ಮೆಕ್ಕೆಜೋಳ ಬೆಳೆ ಬೆಳೀತಾ ಇದ್ವಿ. ಅದರಲ್ಲಿ ಎಲ್ಲ ಉನ್ನತವಾಗಿ ಅಂದರೆ ಅಡಿಕೆ ಬೆಳೆನೇ ನಮಗೆ ಉತ್ತಮವಾಗಿ ಕೈ ಹಿಡಿದಿರೋದು. ಈ ಕೃಷಿ ಬದುಕು ಲಾಭದಾಯಕ ಅನಿಸುತ್ತಾ? ನಮಗೆ ಅನಿಸಿದೆ. ಯಾರ ಪಾಲಿಗೆ ಹೆಂಗೆ ಗೊತ್ತಿಲ್ಲ, ನಮಗಂತೂ ತುಂಬ ಉತ್ತಮವಾದ ಬೆಳೆ ನಮಗೆ ಕೃಷಿಯಿಂದ ಒಳ್ಳೆ ಲಾಭ ಬರ್ತಾ ಇದೆ. ಹಾಗಾಗಿ ನಾವು ಅದನ್ನು ನಂಬಿ ಜೀವನ ಮಾಡ್ತಾ ಇದ್ವಿ. ಮಕ್ಕಳನ್ನು ಕೂಡ ಎಲ್ಲ ಒಳ್ಳೆ ಎಜುಕೇಷನ್ ಮಾಡಿಸಿ ತೋಟಗಳನ್ನ ಮನೆಗೆ ಮಾಡಿಕೊಂಡು ಒಳ್ಳೆ ಲಾಭ ದೇವರು ಕೊಡ್ತಾ ಇದ್ದಾನೆ. ಅದಕ್ಕೆ ಸರಿ ನಾವು ಕೂಡ ಅದಕ್ಕೇನು ಬೇಕೋ ಗೊಬ್ಬರ ನೀರು ಎಲ್ಲ ಹಾಯಿಸ್ತಾ ಇದ್ವಿ, ಉತ್ತಮವಾಗಿ ನೋಡ್ತಾ ಇದ್ವಿ. ನಾವು ಅದಕ್ಕೆ ಎಷ್ಟು ಮಾಡ್ತೀವೋ ಅಷ್ಟು ಪ್ರತಿಫಲ ಕೊಡ್ತಾ ಇದೆ, ಏನು ತೊಂದರೆ ಇಲ್ಲ. ಆದರೆ ಶ್ರೀಶೈಲಪ್ಪರ ಜಮೀನು ಎಷ್ಟು ಎಕರೆ ಇದೆ ನಿಮ್ದು? ಜಮೀನು ನಮ್ದೊಂದು 6 ಎಕರೆ ಇದೆ. 6 ಎಕರೆ ಏನೇನು ಬೆಳೆಗಳು ಬೆಳೀತಾ ಇದ್ರು? 6 ಎಕರೆಯಲ್ಲಿ ಒಂದು 2 ಎಕರೆ ರಾಗಿ, 1-2 ಎಕರೆ ಮೆಕ್ಕೆಜೋಳ, 1-2 ಎಕರೆ ಅಡಿಕೆ ಬೆಳೆ ಬೆಳೀತಾವೆ. ಇದ್ರೆಲ್ಲದರಲ್ಲೂ ಹೋಲಿಸ್ಕೊಂಡ್ರೆ ಅಡಿಕೆ ಬೆಳೆನೆ ನಮಗೆ ಉತ್ತಮವಾಗಿ ಕೈ ಹಿಡಿದಿರೋದು. ಇದು ರಾಗಿ ಮೆಕ್ಕೆಜೋಳ ಇದು ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ರಾಗಿ ಇದೆ, ಮಳೆ ಬಂದರೆ ರಾಗಿನೂ ಕೂಡ ಪರವಾಗಿಲ್ಲ. ಅಂದ್ರೆ ಖರ್ಚು ಸ್ವಲ್ಪ ಲೇಬರ್ ಖರ್ಚುಗಳು ಜಾಸ್ತಿ ಬರ್ತವೆ. ತೋಟ ಆದರೆ ಏನಷ್ಟೊಂದು ಖರ್ಚು ಬರಲ್ಲ, ಹಂಗಾಗಿ ತೋಟಗಳನ್ನ ನಮಗೂ ಅವಲಂಬಿಸಿದ್ವಿ. ಅಂದ್ರೆ ಇದು ಅಡಿಕೆ ತೋಟ ಮಾತ್ರ ನೀರಾವರಿ ಮಾಡ್ಕೊಂಡು ಈ ಮೆಕ್ಕೆಜೋಳ ರಾಗಿ ಬೆಳೆದೆಲ್ಲ ಬೆದಲು ಜಮೀನು ಅಂತೀರ? ಅದು ಬೆದಲು ಜಮೀನು, ಅದು ಮೆಕ್ಕೆಜೋಳ ರಾಗಿ. ಇದು ತೋಟನೇ ಬೇರೆ ಸಪರೇಟ್ ಇದೆ, ಅದರಲ್ಲೇ ನಾವು ಬೆಳೆ ಹಾಕಲ್ಲ. ಚೆನ್ನಾಗಿ ಮಳೆ ಬಂದ್ರೆ ಇದು ಬೆದಲು ಬೆಳೆನೂ ಚೆನ್ನಾಗಿ ಇಳುವರಿ ಬರುತ್ತೆ. ಅದು ಆದ್ರೂ ಖರ್ಚು ಜಾಸ್ತಿ ಬರುತ್ತೆ, ಕೂಲಿ ಖರ್ಚು. ಇದಕ್ಕೆ ಅಷ್ಟೊಂದು ಖರ್ಚು ಬರಲ್ಲ ಕೂಲಿ ಖರ್ಚು. ಈ ವರ್ಷ ಮೆಕ್ಕೆಜೋಳ ರಾಗಿ ಎಲ್ಲ ಚೆನ್ನಾಗಿ ಇಳುವರಿ ಬಂತ? ಇಲ್ಲ, ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಗ್ಬಿಟ್ಟು ಸ್ವಲ್ಪ ಕುಂಠಿತವಾದ ಜೋಳಗಳು ಎಲ್ಲ ನೀರು ಹಿಡಿದ್ಬಿಟ್ಟು ತೋಟಗಳು ಉತ್ತಮ ಆಗಿದಾವೆ. ಈ ಮಳೆ ಜಾಸ್ತಿ ಬಂದದ್ದೇ ಮೆಕ್ಕೆಜೋಳ ಇಳುವರಿ ಕಡಿಮೆ ಆಗ್ಲಿಕ್ಕೆ ಕಾರಣ ಅಂತೀರ? ಹೌದೌದೌದೌದು. ಮೆಕ್ಕೆಜೋಳ ಅದು ನೀರು ಜಾಸ್ತಿ, ಶೀತ ಜಾಸ್ತಿ ಆಗಿ ತೆನೆ ಹಂಗೆ ಕರಗಿಬಿಟ್ಟು ಈ ವರ್ಷ ಆ ರೀತಿ ಆಗಿದ್ದಾವೆ. ಆತು ಅಂತ ನಾವೇನ್ ಬಿಡಕ್ ಬರಲ್ಲ, ಮತ್ತಿನ್ನೇನು ನೆಕ್ಸ್ಟ್ ಮಾಡಲೇಬೇಕು. ನಮ್ಮ ರೈತರು ಬದುಕೆ ಮರಳಿ ಯತ್ನ ಮಾಡು ಅಂತ ಮಾಡಲೇಬೇಕು. ರಾಗಿ ಎಲ್ಲ ಚೆನ್ನಾಗಿ ಇಳುವರಿ ಬಂತ? ಬಂದಿದೆ, ರಾಗಿ ಏನು ತೊಂದರೆ ಇಲ್ಲ, ರಾಗಿ ಚೆನ್ನಾಗಿ ಬಂದಿದೆ. ಮೆಕ್ಕೆಜೋಳ ಮಾತ್ರ ಈ ವರ್ಷದ ಮಳೆಗೆ ಸ್ವಲ್ಪ ಕುಂಠಿತವಾಗಿದ್ದಾವೆ. ರಾಗಿ ಎಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ, ಏನು ರೇಟ್ ಸಿಗ್ತಾ ಇದೆ? ರಾಗಿ ಎಲ್ಲ ಬೆಂಬಲ ಬೆಲೆ ಸರ್ಕಾರ ಗೌರ್ಮೆಂಟ್ ಇದರಿಂದ 3,500 ರೂಪಾಯಿ ಖರೀದಿ ಕೇಂದ್ರದಕ್ಕೆ ಬಿಡ್ತಾ ಇದ್ವಿ. ಅದರಲ್ಲಿ ಕೂಡ ದನಿಗೆ ಮೇವುಗಳು ಆಗ್ತವೆ, ರಾಗಿಲೂ ದುಡ್ಡು ಆಗ್ತಾ ಇದೆ, ಅದೇನು ತೊಂದರೆ. ಆಮೇಲೆ ಕೊಯ್ಯೋಕ್ಕೆಲ್ಲ ಮಿಷಿನ್ ಬಂದಿದ್ದಾವೆ, ಕೂಲಿಕಾರರೇನು ಜಾಸ್ತಿ ತಗೊಂತಾ ಇಲ್ಲ. ಹಂಗಾಗಿ ರಾಗಿ ಬೆಳೆನೂ ನೆಕ್ಸ್ಟ್ ಈಗ ಜೋಳ ಬಿಟ್ಟು ರಾಗಿನೇ ಬೆಳಿಬೇಕು ಅಂತ ನಮ್ಮ ಮನಸ್ಸಿಗೆ ಅನಿಸ್ತಾ ಇದೆ ಮಿಷಿನ್ ಬಂದಿರೋದ್ರಿಂದ. ಅಂದ್ರೆ ಈಗ ಈ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿರೋದ್ರಿಂದ ರೈತರಿಗೆ ರಾಗಿ ಬೆಳೆಗಾರರಿಗೆ ಅನುಕೂಲ ಆಯ್ತಂತ? ಹೌದೌದು, ಅನುಕೂಲ ಆಗಿದೆ. ಮೊದಲೆಲ್ಲ 1,400-1,500 ಈಗ ಇಲ್ಲಿ APMC ಲಿ, ಈಗ ಅದ್ರ ಡಬಲ್ ರೇಟ್ ಅಂದ್ರೆ ನಮಗೆ ಅನುಕೂಲನೇ ಗೌರ್ಮೆಂಟ್ ಇಂದ. ಏನ್ ಒಂದ್ ತಿಂಗಳ ಪೇಮೆಂಟ್ ಲೇಟ್ ಆಗುತ್ತೆ, ಆದ್ರೂ ಪರವಾಗಿಲ್ಲ, ದುಡ್ಡು ಬರ್ತವೆ, ಏನ್ ಸಮಸ್ಯೆ ಇಲ್ಲ. ಕೆಲವು ರೈತರು ಹೊರಗಡೆ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಾರೆ, 2,000-2,500 ಲಾಸ್ ಆಗುತ್ತೆ. ಲಾಸ್ ಅಲ್ಲ, 2,500 ಯಾರಿಗೆ ಸಿಗಲ್ಲ, 1,600-1,700 ಹೈಯೆಸ್ಟ್ ಅಂದ್ರೆ 800 ರೂಪಾಯಿ. ಆದ್ರೆ ಏನ್ ಅವರವರ ಒಂದು ಕಷ್ಟ ಸುಖಕ್ಕೆ ಅವ್ರು ಅರ್ಜೆಂಟ್ ಆಗಿ ದುಡ್ಡು ಬೇಕು ಅಂತೇಳಿ ಮಾರಾಟ ಮಾಡ್ತಾರೆ. ಒಂದ್ ತಿಂಗಳಕ್ಕಾದ್ರೆ ಡಬಲ್ ದುಡ್ಡು ಬರ್ತವೆ. ಈಗ ನಾವು ಬೆಂಬಲ ಬೆಲೆಯಲ್ಲಿ ಸರ್ಕಾರ ಕುಂಕಣ ಹತ್ರ ಮಾರಾಟ ಮಾಡ್ಬೇಕಂದ್ರೆ ಒಳ್ಳೆ ಗುಣಮಟ್ಟದ ರಾಗಿ ತಗೊಂಡು ಹೋಗ್ಬೇಕಾ, ಚೆನ್ನಾಗಿ ತೂರಿ ಕ್ಲೀನ್ ಮಾಡ್ಬೇಕು. ಏನ್ ತೊಂದರೆ ಇಲ್ಲ, ಎಲ್ಲ ಮಿಕ್ಸ್ ಇದ್ರೂ ನಡೀತಿದೆ. ಏನು ತೂರ್ಕೆ ಕ್ಲೀನೇ ತಗೊಂಡು ಹೋಗ್ಬೇಕು ಅಂತ ಏನಿಲ್ಲ. ನಾವೇನ್ ಬೆಳೆದಿರ್ತೋ ಆ ಬೆಳೆನ ಸ್ವಲ್ಪ ಕ್ಲೀನ್ ಆದಷ್ಟು ಕಸ ಕಡ್ಡಿ ಇಲ್ಲ ರೀತಿ ಕ್ಲೀನ್ ಮಾಡ್ಕೊಂಡು ತಗೊಂಡು ಹೋಗೋದು ಒಳ್ಳೇದು. ಏನೇನು ದಾಖಲೆ ಕೊಡ್ಬೇಕಾಗತ್ತೆ ನಾವು ಬೆಂಬಲ ಬೆಲೆ ಇದ್ರಲ್ಲಿ ಮಾರಾಟ ಮಾಡ್ಬೇಕಂದ್ರೆ? ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪಾಣಿ, ಒಂದು ಫೋಟೋ, ಇಷ್ಟನ್ ಮಾತ್ರ ಅಲ್ಲಿ ಮಾಹಿತಿ ಕೊಡ್ಬೇಕಷ್ಟೇ. ಬೆಂಬಲ ಬೆಲೆ ಕೇಂದ್ರದಲ್ಲಿ ಮಾರಾಟ ಮಾಡಿದಾಗ ನಿಮ್ಗೆ ಅಮೌಂಟ್ ದುಡ್ಡು ಎಷ್ಟು ದಿವಸದಲ್ಲಿ ಸಿಗುತ್ತೆ ನಿಮಗೆ? ಒಂದು 30-40 ಡೇಸ್ ಒಳಗಡೆ ಬಂದ್ಬಿಡುತ್ತೆ ನಮ್ಮ ಅಕೌಂಟ್. ಏನ್ ತೊಂದರೆ ಏನಿಲ್ಲ, ಯಾರೋ ಏನು ಹಣ ಎಂದು ಏನು ಮೋಸ ಆಗಿಲ್ಲ, ಬರ್ತವೆ. ಮತ್ತೆ ಈ ಮೆಕ್ಕೆಜೋಳ ರಾಗಿ ಜೊತೆಗೆ ಅಡಿಕೆ ಬೆಳೀತಾ ಇದೆ ಅಂತಂದ್ರೆ 2 ಎಕರೆಯಲ್ಲಿ ಅಡಿಕೆ ಬೆಳೆ ಪ್ರಾರಂಭ ಮಾಡಿ ನಾಟಿ ಮಾಡಿ ಎಷ್ಟು ವರ್ಷ ಆಯ್ತಾ ಅಲ್ಲಿ? ನಾವೀಗ ಚಿಕಮ್ಮಿ 24 ವರ್ಷ ಆಯ್ತು. ಅಂದ್ರೆ ನಿಮ್ಮ ಅಪ್ಪಾಜರು ನಾಟಿ ಮಾಡಿದ್ದ, ಎಲ್ಲ ನೀವು ವಯಸ್ಸಿಗೆ ಬಂದ್ಮೇಲೆ ನಾಟಿ ಮಾಡಿದ್ದು? ಯಾರಿದ್ರು ನಾವು ವಯಸ್ಸಿಗೆ ಬಂದ್ಮೇಲೆ ನಾವೇ ನಾಟಿ ಮಾಡಿದ್ದು. ಮತ್ತೆ ಅದಾದ ನಂತರ ಮತ್ತೊಂದು 2,000 ಗಿಡ ಕಟ್ಟಿದ್ವಿ, ಅವು ಎಲ್ಲ ಈಗ ಫಸಲಿ ಬಂದಿದ್ದಾವೆ. ಈ ವರ್ಷ ಒಂದು 12 ಲಕ್ಷ ಕೇಣೆ ಕೊಟ್ಟಿದ್ವಿ, 1,500 ಗಿಡ ಫಸಲಿ ಬಂದಿತ್ತು, ಇನ್ನು 1,500 ಅಂಬಳೆ ಹೊಡಿತಾ ಇದೆ. ಮತ್ತು ಎಲ್ಲ ತೋಟಗಳನ್ನ ಮಾಡಬೇಕು ಅನ್ನೋದು ನಿರೀಕ್ಷೆ, ಈಗ ಬೆದ್ಲುಗಳೇ ಬೇಡ, ತೋಟನೇ ಮಾಡಬೇಕು ಅಂತ ನಮಗೆ ಆಸೆ ಇದೆ. ಮಳೆಗಾಲನೂ ಉತ್ತಮ ನಡೀತಾ ಇದೆ, ಹಂಗಾಗಿ ಬೆದ್ಲು ಬೆಳೆ ಭಾಳ ಖರ್ಚುಗಳು ಬರ್ತವೆ, ತೋಟನೇ ಮಾಡಬೇಕು ಅನ್ನೋದು ಇನ್ನು ನಿರೀಕ್ಷೆ ಇದೆ. ಹೌದೌದು. ಈಗ ನಾವು ಒಳ್ಳೆ ಬೆಳೆ ತಗೋಬೇಕು, ಒಳ್ಳೆ ಇಳುವರಿ ಬರ್ಬೇಕಂದ್ರೆ ಗಿಡಗಳು ಒಳ್ಳೆವನ್ನ ಆಯ್ಕೆ ಮಾಡಬೇಕು ಪ್ರಾರಂಭದಲ್ಲಿ ಅಂತ ಎಲ್ಲ ಹೇಳ್ತಾರೆ ನಿಮ್ಮಂತ ಪ್ರಗತಿಪರ ರೈತರು. ನೀವು ಪ್ರಾರಂಭದಲ್ಲಿ ಸಸಿಗಳು ಎಲ್ಲಿಂದ ತಗೊಂಬಂದ್ರಿ, ಯಾವ ರೀತಿ ನಾಟಿ ಮಾಡಿದ್ರಿ? ಸಸಿ ನಾವೆಲ್ಲ ಇದರಲ್ಲಿ ಶಿವಗಂಗಾದಿಂದ ಸ್ಟಾರ್ಟಿಂಗ್ ತೋಟಕ್ಕೆ ತಂದಿದ್ವಿ, ಭೀಮ್ ಸಮುದ್ರದಿಂದ ತಂದು ಹಾಕಿದ್ವಿ. ಆಮೇಲೆ ಅವಕ್ಕೆ ಸರಿಯಾಗಿ ನಾವು ಏನೇ ಬೀಜ ಅಂದ್ರೂ ಕೂಡ ಒಳ್ಳೆ ಹಳೆ ಬೀಜನೇ ತಂದು ಆರೋಗ್ಯಬೇಕು. ಆದರೆ ಅವಕ್ಕೆ ಸರಿಯಾಗಿ ದನಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರನೇ ನಮಗೆ ಉತ್ತಮ. ಎಲ್ಲ ಗೊಬ್ಬರಗಿಂತ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಒಳ್ಳೆ ಇಳುವರಿ. ಆದಷ್ಟು ಹೊರಗಿನ ಮಣ್ಣು 2 ವರ್ಷಕ್ಕೊಂದ್ಸರಿ ಏನಾದರೂ ಮಣ್ಣು ಹೊಡಿಬೇಕು, ವರ್ಷಕ್ಕೊಂದ್ಸರಿ ಗೊಬ್ಬರ ಹಾಕಬೇಕು. ಅದಾದ ನಂತರ ಬೇಸಿಗೆಯಲ್ಲಿ ಒಂದು 4 ತಿಂಗಳು ಒಳ್ಳೆ ನೀರು ಕೊಡಬೇಕು, ಆವಾಗ ಅದು ಒಳ್ಳೆ ಹೊಟ್ಟೆ ಆಗಿ ಚೆನ್ನಾಗಿ ಫಸಲು ಕೊಡುತ್ತೆ. ಅಂತರ ಎಷ್ಟು ಕೊಟ್ಟಿದೆ ಸಾಲಿಂದ ಸಾಲಿಗೆ? ಸಾಲಿಂದ ಸಾಲಿಂದ ಮಾವೆಲ್ಲ 8 ಅಡಿ ಅಂತರ. 8 9 ಬಿಸಿಲು ಜಾಸ್ತಿ ಬೀಳುತ್ತೆ, ಹಾಗಾಗಿ ನೀರು ಜಾಸ್ತಿ ಕೇಳುತ್ತೆ, ಅಳು ಸುರಿತವೆ, ಹಾಗಾಗಿ ನಾವೆಲ್ಲ 8 ಜಾಸ್ತಿ ನಾವು ಮಾಡಿರೋದು. ಇನ್ನು ಕೆಲವು ರೈತರು 6-7 ಈ ತರ ಎಲ್ಲ ಅಂತರ ಕೊಡ್ತಾರೆ, ಇದೊಂದು ಅನುಕೂಲ ಅಂತ ಅನಾನುಕೂಲ ಅಂತಾರೆ? ಸ್ವಲ್ಪ ಅದು ಗಿಡ ದೊಡ್ಡವಾದಂಗೆ ಸ್ವಲ್ಪ ಅನಾನುಕೂಲನೇ, ಅತಿ ಹತ್ರ ಆದಾಗ ಸೋಲೆ ಜಾಸ್ತಿ ಆಗುತ್ತೆ, ಹಾಗಾಗಿ ಇಳುವರಿ ಕಡಿಮೆ ಆಗುತ್ತೆ. 8 ಅಡಿನೇ ನಮ್ಮ ಅನಿಸಿಕೆ, 8 ಅಡಿನೇ ಉತ್ತಮ ಅಂತ. 8 ಅಡಿ ಅಂತರ ಕೊಟ್ಟಾಗ ಅನುಕೂಲ ಆಗುತ್ತೆ, ನೀವು ಹೇಳ್ದಂಗೆ ಗಾಳಿ ಬೆಳಕು ರೋಗಗಳು ಕಡಿಮೆ ಆಗುತ್ತೆ, ಮತ್ತೆ ಮಣ್ಣು ಗೊಬ್ಬರ ಎಲ್ಲ ಟ್ರ್ಯಾಕ್ಟರ್ಗಳು ಒಳಗಡೆ ಹೋಗೋದನ್ನು ಸಾಕಷ್ಟು ಅನುಕೂಲ ಆಗುತ್ತೆ ಅಂತ. ಹೌದೌದು, ಆಗುತ್ತೆ. ಮತ್ತೆ ಈಗ ಅಡಿಕೆ ನಾಟಿ ಮಾಡಿದ ಪ್ರಾರಂಭದಲ್ಲಿ ಕೆಲವು ರೈತರೆಲ್ಲ ಅಂತರ ಬೆಳೆಯಾಗಿ ಪಪ್ಪಾಯಿ ಬಾಳೆ ಇಂತ ಬೆಳೆಗಳು ಬೆಳೀತಾ ಇರ್ತಾರೆ, ನೀವೇನಾದ್ರೂ ಬೆಳ್ಕೊಂಡ್ರೆ? ನಾವು ಬೆಳೆದ್ವಿ, ಬಾಳೆ ಬೆಳೆದ್ವಿ ಒಂದ್ 2 ವರ್ಷ, ಆಮೇಲೆ ಸ್ಟಾರ್ಟಿಂಗ್ ಒಂದು 4 ವರ್ಷ ಸೌತೆ, ಅದಾದ ನಂತರ ಬೀನ್ಸು, ಅವೆಲ್ಲ ಫಸಲಿ ಬರೋವ್ರಿಗೂ ಬೆಳ್ಕೊಂಡ್ವಿ. ಫಸಲಿ ಬಂದಾದ್ಮೇಲೆ ಈಗ ಏನು ಬೆಳೆಯಕ್ಕಾಗಲ್ಲ, ಒಳಗಡೆ ಸವಾಲೆ ಆಯ್ತು ಅಂದ್ರೆ ಫಸಲಿ ಬರೋವ್ರಿಗೆ ಸಣ್ಣ ಗಿಡದಾಗ 5 ವರ್ಷ ಏನಾದ್ರೂ ಬೆಳೆ ಬೆಳಿಬಹುದು. ಈ ತರ ಅಂತರ ಬೆಳೆ ಬೆಳ್ಕೊಂಬಂದ ಅನುಕೂಲ ಅಂತ? ಅನುಕೂಲ ಇದೆ, ಒಳ್ಳೆ ತೋಟ ಇಳುವರಿ ಇದೆ, ಆಮೇಲೆ ಬಡ್ಡೆನು ಕೂಡ ಚೆನ್ನಾಗ್ ಬಂದ್ವು, ಒಂಬಳೆ ಕಿಳಕ್ಕೂ ಅನುಕೂಲ ಆತು, ಗೊಬ್ಬರನು ಚೆನ್ನಾಗ್ ಬೀಳೋದು, ಅವಾಗ ಅವಾಗ ಕಳೆ ತೆಗಿತಾ ಇದ್ವಿ, ಚೆನ್ನಾಗ್ ಬಂದ್ ಬಿಡೋವರಿ, ಏನ್ ತೊಂದರೆ ಇಲ್ಲ. ಯಾಕೂ ತೋಟ ಉತ್ತಮವಾಗೇ ಇದಾವೆ, ನಾವು ಏನೇ ಸಣ್ಣ ಬೆಳೆ ಬೆಳೆದ್ರು ಒಳಗಿನ ಬೆಳೆ ಬೆಳೆದ್ರೆ ಚೆನ್ನಾಗಿದಾವೆ. ಈಗ ಪ್ರಾರಂಭದಲ್ಲಿ ಈ ತರ ಸಣ್ಣ ಬೆಳೆಗಳು ಬೆಳ್ಕೊಂತಿದ್ವಿ ಅಂತಂದ್ರೆ, ಈಗ ದೊಡ್ಡ ಗಿಡ ಆದಾಗ ಕೆಲವು ರೈತರು ವಿಳ್ಯದೆಲೆ, ಕಾಳುಮೆಣಸು, ಏಲಕ್ಕಿ ಇಂತವೆಲ್ಲ ಬೆಳೆಗಳು ಬೆಳಿತಾರೆ, ನೀವೇನು ಬೆಳಿತಾ ಇಲ್ವಾ? ಇಲ್ಲ ಇಲ್ಲ, ನಾವೇನ್ ಬೆಳಿತಾ ಇಲ್ಲ, ಮೇಂಟೆನೆನ್ಸ್ ಕಷ್ಟ ಅಂತ ಹೇಳಿ ಬೆಳಿತಾರೆ ಬೆಳೆಯರು, ನಾವು ಬೆಳಿತಾ ಇಲ್ಲ. ಮುಂದೇನಾದ್ರು ಈ ಸಾಂಬಾರು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಏನಾದ್ರೂ ಇದೆಯಾ? ಇಲ್ಲ, ಏನಂತ ಉದ್ದೇಶ ಸಾಂಬಾರ್ ಬೆಳೆ ನಮ್ಗೆ ಅದೇ ಬೇರೆ ಬೆಳೆ ಏನಿಲ್ಲ, ಬರೀ ತೋಟನೇ ಮಾಡ್ಕೊಂಡು ಗಿಡನೇ ನೋಡ್ಕೋಬೇಕು ಅಂತ ನಮ್ಮ ಆಸೆ. ಈಗ ಎಂಟಡೆ ಅಂತ ಕುಂಟಿರೋದ್ರಿಂದ ಏಲಕ್ಕಿ ಕಾಳು ಮೆಣಸು ಹಾಕಿದ್ರೆ ಆದಾಯ ಪಡ್ಕೋಬಹುದಲ್ಲ? ಹಾಕಬಹುದು, ಅದೇ ಸೋಲೆ ಜಾಸ್ತಿ ಈಗ ಗಿಡಕ್ಕೆ ನಾವು ಶ್ರಮ ಕೊಟ್ಟಂಗೆ ಆಗುತ್ತೆ. ಈಗ ಒಂದೇ ಬೆಳೆ ಇರೋದಕ್ಕೂ ಅದ್ರ ಪಕ್ಕದಾಗ ಮತ್ತು ಇದನ್ನು ಹಾಕಿದ್ರೆ ಅದು ಇಳುವರಿ ಕಡಿಮೆ ಆಗುತ್ತೆ, ಆಟೋಮೆಟಿಕ್ ಇಳುವರಿ ಕಡಿಮೆ ಆಗುತ್ತೆ. ಒಂದೇ ಬೆಳೆಯಲ್ಲಿ ನಾವು ಆದ್ರೆ ಎರಡು ಮೂರರಲ್ಲಿ ಕಾಣೋದು ಒಂದೇ ಬೆಳೆ ಕಾಣಬಹುದು. ಈಗ ಸಾಕಷ್ಟು ಜನ ರೈತರು ಅಡಿಕೆ ಬೆಳೀತಾ ಇದಾರೆ, ನಾವು ನಾಟಿ ಮಾಡಿದ ನಂತರ ಎಷ್ಟು ವರ್ಷ ಆರೈಕೆ ಮಾಡಿದ್ರೆ ಅಡಿಕೆ ಫಸಲು ಬರುತ್ತೆ? ಕನಿಷ್ಠ 6-7 ವರ್ಷ ತುಂಬಾ ಫಸಲು ಬರಬೇಕು. 6 ವರ್ಷ ಕಳೆದ 7 ವರ್ಷ ತುಂಬಬೇಕು ಒಳ್ಳೆ ಫಸಲು. ಸುಮಾರು 50 ವರ್ಷದವರೆಗೂ ಇರುತ್ತೆ. ಹೌದು, ಈಗ ಅಡಿಕೆಗೆ ಒಳ್ಳೆ ಬೆಲೆ ಐತೆ ಮತ್ತೆ ಶ್ರಮ ಕಡಿಮೆ ಅಂತ ಅಂದ್ಬಿಟ್ಟು ಈಗ ಸಾಕಷ್ಟು ಜನ ರೈತರು ನೋಡ್ದಂಗೆ ಅಡಿಕೆ ಮಾಡಿದ್ದಾರೆ, ಹೊರಟಿದ್ದಾರೆ. ಹೌದು, ಒಳ್ಳೆ ಬೆಳವಣಿಗೆ ಅನ್ಸುತ್ತಾ? ಅನ್ಸ್ಬಹುದು ನಮಗೆ. ಈಗ ಸುಮಾರು ಈಗ 10 ವರ್ಷದಿಂದ ಹೇಳೋರು ಅಡಿಕೆ ಎಲ್ಲ ಮೆಣಸಿನ ಗಿಡ ಹಾಕಿದಂಗೆ ಹಾಕಿದರೆ ಇದು ಆಗಿ ಆಗುತ್ತೆ, ಈಗ 5,000 ಆಗುತ್ತೆ, 50,000 ಆಯ್ತು. ಅದೆಲ್ಲ ಪ್ರಪಂಚ ಇಂಪ್ರೂವ್ಮೆಂಟ್ಸ್ ಆದಂಗೆ ಬೆಳೆನೂ ಕೂಡ ಬೆಲೆ ಇದ್ದೇ ಸಿಗುತ್ತೆ. ನಾವು ಬೆಲೆ ಕಟ್ಟಿಕೊಂಡು ಯಾವ್ದು ಮಾಡಬಾರ್ದು, ನಾವು ಮಾಡೋ ಶ್ರಮ ಮಾಡ್ಬೇಕು ಫಸ್ಟ್. ನಮ್ಮ ಪ್ರಯತ್ನ ಮುಖ್ಯ, ನಮ್ಮ ಪ್ರಯತ್ನನೇ ಮುಖ್ಯ. ಮುಂದಿನ ಯಾರು ಕಂಡಿಲ್ಲ, ಅದು ಬರೋವರೆಗೆ ನಾವೇ ಇರ್ತೀವಲ್ಲ ಗೊತ್ತಿಲ್ಲ. ಒಟ್ ನಾವು ಮಾಡೋ ಕರ್ತವ್ಯ ಮಾಡ್ಬೇಕು. ರೇಟ್ ಕಟ್ಕೊಂಡು ಯಾವ್ದು ಮಾಡಬಾರ್ದು, ದೇವ್ರ ಅದು ಬೆಳೆ ಅದಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ. ಹಂಗಾಗಿ ನಮಗೆ ಇನ್ನೂ ಮಾಡ್ಬೇಕು ಅನ್ನೋ ಆಸಕ್ತಿ, ಯಾರು ಎಷ್ಟೇ ಮಾಡಲಿ ನಾವು ಇನ್ನೂ ಮಾಡ್ಬೇಕು ಅನ್ನೋ ಆಸಕ್ತಿ ಬಹಳ ಇದೆ. ಈಗ ನೀರು ನಿರ್ವಹಣೆ ಎಲ್ಲ ಡ್ರಿಪ್ ಮಾಡಿದ್ರೆ ನಾನೇರೇ ಕೊಡ್ತಾ? ಎಲ್ಲ ಡ್ರಿಪ್ಪೇ ಅನುಕೂಲ. ನಾವು ಆಯ್ ನೀರಿನಾಗ ಏನು ಅಷ್ಟು ಬೆನಿಫಿಟ್ ಆಗಲ್ಲ. 15 ದಿವಸಕ್ಕೊಂದ್ಸಾರಿ ನಾವು ನೀರು ಬಿಟ್ಟರು ಕೂಡ ಡ್ರಿಪ್ಪು ಅದು ತಂದು ಹಿಡಿದಿರುತ್ತೆ. ಅದೇ ಆಯ್ ನೀರು ಬಿಸಿಲು ಹೊಡೆದ್ರೆ 2 ದಿವಸಕ್ಕೆ ಬಂಡೆ ಆಗ್ಬಿಡುತ್ತೆ ನೆಲ. ಹಾಗಾಗಿ ಆಯ್ ನೀರೇ ನಮಗೆ ಉತ್ತಮ ಇರೋದು. ಎಷ್ಟು ದಿವಸಕ್ಕೊಮ್ಮೆ ಕೊಡ್ತಾರೆ ನೀರು? ನಾವೊಂದು ವಾರಕ್ಕೆ 2 ಬಾರಿ. ವಾರಕ್ಕೆ 2 ಬಾರಿ. ಮತ್ತೆ ಮೇಲ್ ಗೊಬ್ಬರ ಕೊಡ್ಬೇಕಾಗತ್ತೆ, ವರ್ಷದಲ್ಲಿ ಎಷ್ಟು ಸಾರಿ ಮೇಲ್ ಗೊಬ್ಬರ ಕೊಡ್ತಾರೆ, ಏನೇನು ಗೊಬ್ಬರ ಕೊಡ್ತಾರೆ? ಇಲ್ಲ, ವರ್ಷಕ್ಕೆ ನಾವು ಒಂದೇ ಬಾರಿ ಕೊಟ್ಟಿಗೆ ಗೊಬ್ಬರ. ಆಮೇಲಿಂದ ಸ್ವಲ್ಪ ಈ ವರ್ಷ ಶೀತ ಜಾಸ್ತಿ ಆಗತ್ತೆ, ಸ್ವಲ್ಪ ಪೊಟ್ಯಾಶು DAP ಅದನ್ನು ಕೊಟ್ವಿ. ಹಾಗಾಗಿ ಒಳ್ಳೆ ಹೊಟ್ಟೆ ಆಯ್ತು, ಒಳ್ಳೆ ಇಳುವರಿನೂ ಬಂತು. ನೆಕ್ಸ್ಟ್ ಮೇಲ್ ಗೊಬ್ಬರ ಕೊಡೋದ್ರಿಂದ ಅನುಕೂಲ ಅಂತೀರಾ? ಹೌದೌದು, ಅನುಕೂಲನೇ. ಮೇಲ್ ಗೊಬ್ಬರ ಮತ್ತೆ ಕೊಟ್ಟರೆ ನಾವು ಇಳುವರಿ ಕಾಣಕ್ಕೆ ಸಾಧ್ಯ. ಬರೀ ನೀರು ಬಿಟ್ಟರೆ ಏನಾಗಲ್ಲ, ಅದಕ್ಕೆ ಸರಿಯಾಗಿ ಗೊಬ್ಬರ ಹಾಕಿದಾಗಲೇ ಅದು ಬೆಳೆ ಬರೋದು. ಈ ಅಡಿಕೆ ಬೆಳೆಗೆ ಸಾಕಷ್ಟು ರೋಗ ಬರುತ್ತೆ, ಕೀಟಗಳು ಬರ್ತಾ ಅಂತೆಲ್ಲ ಹೇಳ್ತಿರ್ತಾರೆ, ಏನೇನು ಕೀಟ ಮತ್ತು ರೋಗಗಳು ಕಾಣಿಸ್ಕೊಡ್ತವೆ? ನಮಗೇನೇನು ಕಾಣಿಸ್ಕೊಂಡಿಲ್ಲ ಇದುವರೆಗೂ. ಏನು ಸ್ವಲ್ಪ ಅಲ್ಲಲ್ಲಲ್ಲಿ ಗರಿ ಒಣಗಿ ಒಂದೊಂದು ಗಿಡ ಸುಳೆ ಹೋಗೋದು, ಅವಾಗ ಸ್ವಲ್ಪ ಈ ಸುಣ್ಣ ಕೆಮಿಕಲ್ಲು ಸುಣ್ಣ ಮಿಕ್ಸ್ ಮಾಡಿ ವರ್ಷಕ್ಕೊಂದ್ಸರಿ ಹಾಕಿದ್ವಿ. ಈ ಬಾರಿ ಸ್ವಲ್ಪ ಕಂಟ್ರೋಲ್ ಆಗಿದೆ, ಇನ್ನೇನಂತ ತೊಂದರೆ ಏನಿಲ್ಲ. ಅಡಿಕೆಗೆ ಯಾವ ರೀತಿ ಒಂಬಳೆ ಆಗಲಿ ಇನ್ನೊಂದಾಗಲಿ ಹಳಸು ಹುರಿಯೋದು ಅವೆಲ್ಲ ಏನಿಲ್ಲ, ಚೆನ್ನಾಗಿ ಬಂದಿದೆ ಇಳುವರಿ. ಒಂದು ಗಿಡಕ್ಕೆ ಹೆಚ್ಚು ಕಮ್ಮಿ 3-4 kg ತನಕ ಇಳುವರಿ ಬಂದಿದ್ದಾವೆ. ಅಡಿಕೆ ಬೆಳೆ ಬೆಳೆಗಾರರು ಕೆಲವರು ಈ ಕೇಣಿ ಕಂಟ್ರಾಕ್ಟ್ ಕೊಡ್ತೀವಿ, ಕೆಲವರು ನಾವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡ್ತೀವಿ ಅಂತಾರೆ, ನೀವೆಲ್ಲ ಯಾವ ರೀತಿ ಮಾಡ್ತಾ ಇದ್ರಿ? ನಾವು ಅನುಕೂಲ ಆದಂಗೆ ಈ ವರ್ಷ ಮಳೆಗಾಲ ಜಾಸ್ತಿ ಆಗತ್ತಿಗೆ ನಾವು ಕೇಣಿ ಕೊಟ್ವಿ. ಮನೆಯಲ್ಲೇ ಮನೆ ಮುಂದೆ ಜಾಗ ಇರಬೇಕು, ಸ್ವಂತಕ್ಕೆ ಮಾಡಿದ್ರೆ ಅದು ಏನು ನಮ್ಗೆ ಎಷ್ಟು ಸಿಗಬೇಕು ಅಷ್ಟು ಸಿಗುತ್ತೆ. ಮಾಡಿದ್ರೆ ಯಾವುದೋ 5 ಲಕ್ಷ ಕೇಳಿದ್ರೆ ನಾವು ಸ್ವಂತಕ್ಕೆ ಮಾಡಿದ್ವಿ, 8 ಲಕ್ಷ ಆಯ್ತು. ಈ ವರ್ಷ ಅದೇ ಒಂದು ನಾವು ಬಿಗಿ ಆಗತ್ತಿಗೆ ಈ ವರ್ಷ ಒಂದು 12 ಲಕ್ಷ ಕೇಣಿ ಕೊಟ್ವಿ. ನಮ್ಮ ತೋಟದ ಇಳುವರಿ ನಮಗೆ ಗೊತ್ತಿತ್ತ, 1 ವರ್ಷ ಮಾಡಿ ಅನುಭವ ಆಯ್ತು. ಈ ವರ್ಷ ಉತ್ತಮ ರೇಟ್ಗೆ ಕೇಣಿ ಕೊಟ್ವಿ. ಹಂಗೆ ನಮಗೆ ಯಾವ ರೀತಿ ಕೇಣಿ ಅನುಕೂಲ ಆದರೆ ಕೇಣಿ ಕೊಡ್ತೀವಿ, ಅನಾನುಕೂಲ ಆದರೆ ಸ್ವಂತಕ್ಕೂ ಮಾಡೋಕ್ಕೂ ರೆಡಿ ಆಗ್ತೀವಿ. ಇಲ್ಲಿ ಸ್ವಂತಕ್ಕೆ ಮಾಡ್ಬೇಕಂದ್ರೆ ಎಲ್ಲ ಕಾಯಿ ಸುಲಿಲಿಕ್ಕೆ ಎಲ್ಲ ಮಾಡಲಿಕ್ಕೆ ಕೂಲರ್ ಸಿಗ್ತಾರೆ? ಇಲ್ಲ ಇಲ್ಲ, ಯಂತ್ರಗಳಿದ್ದಾವೆ. ಯಂತ್ರಗಳ ಮುಖಾಂತರ ಸುಲಿಸ್ಕೊಂಬಂದು ನಾವು ಬೇಯಿಸಿ ಒಣ ಹಾಕೋಕ್ಕೆ ಎಲ್ಲ ಅನುಕೂಲ ಇದೆ, ಏನು ಅನುಕೂಲ ಏನಿಲ್ಲ. ಎಷ್ಟೇ ಅಡಿಗೆ ಬಿದ್ದರೂ ಕೂಡ ಮಿಷಿನಲ್ಲಿ ಸುಲಿಸ್ಕೊಂಬಂದು ಇವಾಗ ಒಣಗಿಸೋಕ್ಕೆ ಅನುಕೂಲ ಇದೆ. ಹೌದು. ಅಡಿಕೆ ಎಲ್ಲ ಎಲ್ಲಿ ಮಾರಾಟ ಮಾಡ್ತೀರ, ಏನು ರೇಟ್ ಇದೆ ಈಗೆಲ್ಲ? ಏನಿಲ್ಲ, ಇವಾಗೆಲ್ಲ ಒಂದು 45,000-46,000 ಇದೆ. ಮೊನ್ನೆ 50-56 ಇತ್ತು. ಆಮೇಲಾಗಿ ಅವರು ಇಲ್ಲಿಗೆ ಬರ್ತಾರೆ ವರ್ತಕರು, ಇಲ್ಲೇ ಕೊಡ್ತೀವಿ. ಇಲ್ಲೇ ಕೊಟ್ಬಿಟ್ಟು ಕ್ಯಾಶ್ ಪೇಮೆಂಟೇ ಕೊಟ್ಟು ಹೋಗ್ತಾರೆ. ಒಳ್ಳೆ ಪಾರ್ಟಿ ಆದರೆ ಇಲ್ಲಿ ನಮ್ಮಲ್ಲಿಯೂ ಇದ್ದಾರೆ, ನಮ್ಮ ಅಣ್ಣವರು ಕೂಡ. ಯಾರಿಗಾದರೂ ಕೊಡ್ತೀವಿ, ಇಲ್ಲ ಮಂಡಿಗೆ ಎಂದು ಬಿಟ್ಟಿಲ್ಲ, ಇಲ್ಲೇ ಬರ್ತಾರೆ. ಬೇಜಾನ್ ಅಡಿಕೆ ಐತೆ ಅಂದರೆ ಅವ್ರದ್ದು ಏನು ತೊಂದರೆ ಇಲ್ಲ, ಇಲ್ಲೇ ಮನೆ ಬಾಗಿಲಿಗೆ ಬಂದು ತೂಕ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಈಗ ವರ್ಷಕ್ಕೆಲ್ಲ ಎಷ್ಟು ಖರ್ಚು ಮಾಡ್ತೀರಾ ಒಂದು ತೋಟಕ್ಕೆ, ನಿಮ್ಮ ತೋಟಕ್ಕೆ ಎಷ್ಟು ಆದಾಯ ಬರುತ್ತೆ ಎಲ್ಲ ಖರ್ಚೆಲ್ಲ ತೆಗೆದು? ಬರುತ್ತೆ ಸಿಗಮೇ, ವರ್ಷಕ್ಕೊಂದು 50,000 ರೂಪಾಯಿ ಒಂದು ಎಕರೆ ಬರುತ್ತೆ ನಾವು ಮಾಡಿದರೆ. ಬೇಡ, ಇನ್ನೂ ಮಾಡ್ಬೇಕಂದ್ರೆ ಇನ್ನೂ ಒಂದು 50,000. 1 ಲಕ್ಷ ಖರ್ಚು ಹೋದ್ರೂ ಕನಿಷ್ಠ 3 ಲಕ್ಷ ಆದಾಯ ಪಡಿಬಹುದು. ಖರ್ಚು ಅಂದರೆ ಈ ಕೊಟ್ಟಿಗೆ ಗೊಬ್ಬರ ಕೊಂಡ್ಕೊಳ್ಳೋದು, ಕೊಟ್ಟಿಗೆ ಗೊಬ್ಬರ, ಡ್ರಿಪ್ಪು, ಮೋಟ್ರ್ ಉಡಿಸ್ಬಿಡೋದು ಅಥವಾ ಕೂಲಿಕಾರರು ಎಲ್ಲ ಆವರೇಜ್ 1 ಲಕ್ಷ ಓವರ್ 50-1 ಲಕ್ಷ. ಈ ಗೊಬ್ಬರ ಇದೆಲ್ಲ ಹೊರಗಡೆಯಿಂದ ಕೊಂಡ್ಕೊಂತಾರ ಅಥವಾ ನಿಮ್ದು ಏನಾದರೂ ಜಾನುವಾರುಗಳ ಸಾಕಾಣಿಕೆ ಮಾಡಿದ್ರೆ? ಜಾನುವಾರು ಸಾಕಾಣಿಕೆ ಮಾಡಿದ್ವಿ, ಆದರೂ ಸಾಲ್ಟೇಜ್ ಬಂದರೆ ಮತ್ತೆ ಹೊರಗಡೆಯಿಂದ 5,000 ರೂಪಾಯಿ ಲೋಡ್ ಅಂತ ಕೊಂಡ್ಕೊಂತೀವಿ. ಗೊಬ್ಬರ ಎಲ್ಲ ಸಿಗುತ್ತಾ? ಹಾಂ ಸಿಗುತ್ತೆ. ಅಂತ ಒಂದೇ ದುಡ್ಡು ಕೊಟ್ಟರೆ 1-500 ರೂಪಾಯಿ ಹೆಚ್ಚು ಕಮ್ಮಿ ಕೊಟ್ಟರೆ ಬೇಜಾನ್ ಗೊಬ್ಬರ ಸಿಗುತ್ತೆ. ಸಗಣಿ ಗೊಬ್ಬರ ಹಾಕ್ತಾರಾ ಅಥವಾ ಈ ಕೆಲವರೆಲ್ಲ ಕುರಿ ಗೊಬ್ಬರ ತಗೊಂಬಂದು ಹಾಕ್ತೀವಿ ಪಾಕೆಟ್ ಗಟ್ಟಲೆ ಮತ್ತೆ ಇಲ್ಲ ಕುರಿ ಮಂದ್ಯ ಬಿಡಿಸ್ತೀವಿ ಅಂತಾರೆ, ನೀವು ಯಾವ ರೀತಿ ಮಾಡ್ತೀರಿ? ಎಲ್ಲಕ್ಕಿಂತ ನಮ್ಮ ಮನಸ್ಸಿಗೆ ನಮ್ಮ ಸಗಣಿ ಗೊಬ್ಬರನೇ ಉತ್ತಮ ಅಂತ. ನಮಗೆ ಅದು ತಂಪು ಕುರಿ ಗೊಬ್ಬರ ಅವೆಲ್ಲ ಈಟ್ ಜಾಸ್ತಿ ಬರುತ್ತೆ, ಹಂಗಾಗಿ ನೀರು ಜಾಸ್ತಿ ಕೇಳ್ತವೆ, ಟೆಂಪ್ರೇಚರ್ ಜಾಸ್ತಿ ಆಯ್ತು ಅಂದರೆ ಸ್ವಲ್ಪ ಅಳು ಸುರಿತವೆ. ಇದು ಕೂಲಾಗಿರುತ್ತೆ, ನಮಗೆ ಕೊಟ್ಟಿಗೆ ಗೊಬ್ಬರನೇ ತುಂಬ ಅನುಕೂಲ. ಮತ್ತೆ ಈ ಕೊಟ್ಟಿಗೆ ಗೊಬ್ಬರ ಜೊತೆ ಕೆಲವು ರೈತರು ಕೆಂಪು ಮಣ್ಣು ಓಡಿಸ್ತೀವಿ, ಕೆರೆಗೋಡ್ ಓಡಿಸ್ತೀವಿ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಕೆಳಗಡೆ ದನಿ ಗೊಬ್ಬರ ಹಾಕಿ ಮೇಲ್ಗಡೆ ಹೊರ ಮಣ್ಣು ಹಾಕೋದು ಅನುಕೂಲ. ಇದು ಅದೇ ಮಣ್ಣು ಸಪ್ಪೆ ಇರುತ್ತೆ, ಮೇಲ್ಗಡೆ ಹೊರ ಮಣ್ಣು ಹಾಕೋದು ಅನುಕೂಲ. ಒಟ್ಟಾರೆಯಾಗಿ ಈಗ 12 ಲಕ್ಷ ರೂಪಾಯಿ ವರ್ಷಕ್ಕೆ ಆದಾಯ ಬರೋದ್ರಿಂದ ನಮ್ಗೆ ಈ ತರ ತೋಟಗಾರಿಕೆ ಬೆಳೆಗಳು ಹೆಚ್ಚು ಅನುಕೂಲ ಅಂತೀರ? ಹೌದು, ನೂರಕ್ಕೆ ನೂರು ನಮಗೆ ತೋಟದನ್ನೇ ಅನುಕೂಲ ಅಂತ. ನಮಗೆ ಅದನ್ನ ಬಿಟ್ಟರೆ ಯಾವ್ದ್ರಲ್ಲಿ ನಾವು ಜೀವನ ಮಾಡೋಕ್ಕಾಗಲ್ಲ, ಮುಂದೆ ಬರೋದಕ್ಕೂ ಆಗೋದಿಲ್ಲ, ತೋಟನೇ ನಮಗೆ ಮುಖ್ಯ. ಈ ನಿಮ್ಮ ಹೊಸದುರ್ಗ ತಾಲೂಕಲ್ಲಿ ಹೆಚ್ಚು ರೈತರು ಈ ತೆಂಗು ಬೆಳೀತಾರೆ, ಮತ್ತೆ ಈ ದಾಳಿಂಬೆ ಕಡೆ ಸಾಕಷ್ಟು ಹೆಸರುವಾಸಿ ಆಗಿತ್ತು ನಿಮ್ಮ ಹೊಸದುರ್ಗ ಒಳದಕೆರೆ ಇದೆಲ್ಲ. ಈಗೇನು ಈ ತರ ದಾಳಿಂಬೆ ಇಲ್ಲ? ಈಗ ದಾಳಿಂಬೆ ಎಲೆ ಎಲ್ಲ ಅಲ್ಲಿ ಎಂಡ ಆದಂಗೆ ದಾಳಿಂಬೆ ಕೆಲವ್ರಿಗೆ ಅನುಕೂಲ ಆಯ್ತು, ಕೆಲವ್ರಿಗೆ ಅನನುಕೂಲ ಆಯ್ತು. ದಾಳಿಂಬೆ ಏನಷ್ಟು ಅನುಕೂಲ ಇಲ್ಲ. ತೆಂಗು ಅಡಿಕೆ, ತೆಂಗು ಒಂದೇ ಬೆಳೆ ಬಿಡ್ರಿ ಅದು, ಎರಡನೇ ಬೆಳೆ ಅಡಿಕೆ ತೆಂಗು ಬಿಟ್ರೆ. ನೀವೇನಾದ್ರೂ ತೆಂಗಿನ ಗಿಡಗಳು ಹಾಕಿದ್ರೆ? ಹೌದು, ನಮ್ದು ಒಂದು 100 ಗಿಡ ಇದೆ ತೆಂಗು ಕೂಡ. ಅದು ತಿಂಗಳ ಒಬ್ರು ಮಾಡಿಸಿದ್ದಂಗೆ ಮನೆ ಕಡೆ ಮಂತ್ ಅನ್ನೋ ಖರ್ಚಿಗೆಲ್ಲ ಅದು ಮೇಂಟೈನ್ ಆಗುತ್ತೆ. ಇದು ಅಂದ್ರೆ ಅಡಿಕೆ 3 ತಿಂಗಳು ಬೆಳೆ ಕೊಟ್ಟು ಮತ್ತೆ 6 ತಿಂಗಳು ಹೊಟ್ಟೆ ಆಗ್ತಾ ಇರುತ್ತೆ. ಅದೇ ತೆಂಗು 2 ತಿಂಗಳಿಗೆ ಒಂದ್ಸರಿ ಕಾಯಿ ಬರ್ತಲೇ ಇರುತ್ತೆ. ತೆಂಗು ಒಂದೇ ಬೆಳೆಯೋದು ಅಂದ್ರೆ ತೆಂಗು ಅಂದ್ರೆ ಸುತ್ತ ಬಾರ್ಡರ್ಗೆ ಹಾಕಿದ್ರೆ ಅಥವಾ ಅದನ್ನ ಮುಖ್ಯ ಬೇರೆ ಸಪರೇಟ್ ಹಾಕಿದ್ರೆ? ತಂದೆಯರ್ ಹಾಕ್ತೇವೆ, ಸಪರೇಟ್ ಹಾಕ್ತೇವೆ. ನಾವು ಇವಾಗ ಅಡಿಕೆ ತೋಟ ಸುತ್ತಲೂ ಸೈಡ್ಗೆ ಹಾಕಿದ್ವಿ, ಅವು ಕೂಡ ಚೆನ್ನಾಗಿ ಫಸಲು ಬಿಡ್ತಾ ಇದಾವೆ. ಆದಷ್ಟು ಸೊಳ್ಳೆ ಜಾಸ್ತಿ ಮಾಡಬಾರ್ದು, ಅದನ್ನು ಕೂಡ ಸ್ವಲ್ಪ ಅಂತರ ಜಾಸ್ತಿ ಇರಬೇಕು, ಹಳ್ಳಿ ಕಾಟ ಜಾಸ್ತಿ ಆಗುತ್ತೆ. ಹಂಗಾಗಿ ಸ್ವಲ್ಪ ಬಯಲು ತೋಟ ಮಾಡೋದು ಉತ್ತಮ. ಈಗ ತೆಂಗುನು ಬೆಳೀತಾ ಇದೆ ಅಂತಂದ್ರೆ ಈ ಎಲ್ಲ ಏನು ಕಾಯಿ ಮಾರಾಟ ಮಾಡ್ತಿರೋ, ಎಳ್ನೀರು ಮಾರಾಟ ಮಾಡ್ತಿರೋ, ಅಥವಾ ಕೊಬ್ಬರಿ ಮಾಡಿ ಮಾರಾಟ ಮಾಡ್ತಿರೋ? ಇಲ್ಲ, ನಾವು ಕಾಯಿನೇ ಕೊಡೋದು ಜಾಸ್ತಿ, ಕಾಯಿನೇ ಕೊಡೋದು. ಈಗ ರೈತರು ಹೇಳ್ತಾರೆ ನಾವು ಕೊಬ್ಬರಿ ಮಾರಾಟ ಮಾಡಿದಾಗ ಹೆಚ್ಚು ಲಾಭ ಬರುತ್ತೆ ಅಂತಾರೆ. ಬರುತ್ತೆ, ಒಂದೊಂದು ಟೈಮ್ ಬರುತ್ತೆ, ಅದು ಡೌನ್ ಆಗುತ್ತೆ. ಆದ್ರೆ ಅದು 9 ತಿಂಗಳು ಹಾಕ್ಬೇಕು, ಅದು ಕೊಬ್ಬರಿ ಮಾಡ್ಬೇಕು. ಕೆಲವರಿಗೆ ಅದು ಕೂಡ ಅನುಕೂಲ ಆಗುತ್ತೆ. ನಮಗೆ ನಮ್ಮ ಕಡೆ ಏನು ಕೊಬ್ಬರಿ ಜಾಸ್ತಿ ಮಾಡಲ್ಲ, ನಾವು ಕಾಯಿನೇ ಕೊಡೋದು ಜಾಸ್ತಿ. ಕಾಯೆಲ್ಲ ಏನು ರೇಟ್ ಸಿಗ್ತಾ ಇದೆ? ಎಲ್ಲ ಒಂದು 12-15 ವರೆಗೂ ಒಂದು ಟೈಮ್ ಸಿಗುತ್ತೆ. ಅವರೇಜ್ ಒಂದು 12,000 ಅವರೇಜ್ ಲೆಕ್ಕ. ಇಲ್ಲೇ ಮನೆ ಹತ್ರನೇ ಬಂದು ಕೊಂಡ್ಕೊಂಡು ಹೋಗ್ತಾರೆ? ಹೌದು, ಮನೆ ಹತ್ರಲೇ ಬರ್ತಾರೆ. ಈ ಕಾಯಿ ವ್ಯಾಪಾರಸ್ಥರು ಈ ದೊಡ್ಡ ಸೈಜ್ ಮಾತ್ರ ಒಳ್ಳೆ ಬೆಲೆ ಕೊಡ್ತಾರೆ, 12-15 ರೂಪಾಯಿ ಹೇಳಿದ್ರಲ್ಲ ಆ ಥರ, ಈ ಚಿಕ್ಕ ಸೈಜ್ಗೆ ಬೆಲೆ ಕಡಿಮೆ ಕೊಡ್ತಾರೆ ಅಂತಾರೆ? ಹೌದು, ಅದು ಕಾಯಿ ಸೈಜಿನ ಮೇಲೆ, ಸೈಜ್ ಇದ್ರೆ ಒಂದು ರೇಟು, ಸಣ್ಣ ಸೈಜ್ ಒಂದು ರೇಟು. ಅವ್ರಿಗೆ ಮತ್ತೆ ಅದು ಸೈಜ್ ಮೇಲೆ ಅವರು ಮಾರಾಟ ಮಾಡೋದು. ಮತ್ತೆ 1,000-3,000 ಕಾಯಿ ಕಮಿಷನ್ ಕೊಡಬೇಕು, ಕೊಬ್ಬರಿ ಮಾಡಿ ಮಾರಾಟ ಮಾಡಿದಾಗ ಯಾವ ಖರ್ಚುಗಳಿರೋದಿಲ್ಲ ಅಂತ ರೈತರು ಹೇಳ್ತಿರ್ತಾರೆ. ಹೇಳ್ತಾರೆ, ಅದೇ ಲಾಭದ್ದು ಈ ಕಡೆ ಹೋಗುತ್ತೆ ಅಂತ ಹೇಳ್ತಾರೆ. ನಮಗೆ ಕಾಯಿ ಕೊಡೋದೇ ಉತ್ತಮ ಅಂತ, ನಾವು ನಮ್ಮ ಕಡೆ ಎಲ್ಲ ಕಾಯಿನೇ ಜಾಸ್ತಿ ಕೊಡೋದು. ನಿಮ್ಮ ಒಂದು ತೋಟದಲ್ಲಿ ಒಂದು ಗಿಡಕ್ಕೆ ಎಷ್ಟು ಕಾಯಿ ನಿರೀಕ್ಷೆ ಮಾಡ್ತಾರೆ ವರ್ಷಕ್ಕೆ? ವರ್ಷಕ್ಕೆ 150-200 ಕಾಯಿವರೆಗೂ. ಕೆಲವು ನಮ್ದು ಅಡಿಕೆ ತೋಟದ ಸೈಡಲ್ಲಿ ಒಂದು 300 ಕಾಯಿವರೆಗೂ ಬಿದ್ದಿದಾವೆ. ಕೆಲವು 100 ರಿಂದ ಮ್ಯಾಕ್ಸಿಮಮ್ 300 ವರೆಗೂ ಬರ್ತಾವೆ. ಒಂದೊಂದು ಗೊನೆ ಸರಿಯಾಗಿ ಹಿಡಿದು ಬಂದ್ರೆ 70-80 ತನಕ ಬರ್ತಾವೆ. ಅಂತ 5-6 ಗೊನೆ ಬಂದು ಅಂದ್ರೆ ಅಲ್ಲಿಗೆ ಸಿಗಾಮಿ 300 ತನಕ ಬರ್ತಾವೆ. ಮತ್ತೆ ಮುಂದಿನ ಏನೇನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ? ಅದೇ ಅಡಿಕೆ ಬೆಳೆನೇ ಬೆಳಿಬೇಕು ಅನ್ನೋದೇ ಬಹಳ ಇರೋದು ನಮಗೆ. ಅಡಿಕೆ ಕಡಿಸೋತಿ ತೆಂಗಿಡ ಅಷ್ಟೇ. ಈಗ ಉಳಿದ್ರ ಜಮೀನ್ಗೂ ಬೋರ್ ಹಾಕಿಸಿ ಮತ್ತೆ ಅಡಿಕೆ ಕಟ್ಟಬೇಕನ್ನೋ ಉದ್ದೇಶ ಇದೆಯಾ? ಹೌದು, ಉದ್ದೇಶ ಇದೆ. 90% ಉದ್ದೇಶ ಅದೇ ಇರೋದು. ಇನ್ನೂ 1-3 ಎಕರೆ ತೋಟನೇ ಮಾಡಬೇಕು ಅನ್ನೋ ನಿರೀಕ್ಷೆ ಜಾಸ್ತಿ ಇದೆ. ನೆಕ್ಸ್ಟ್ ಇಯರ್ ಮಾಡಲೇಬೇಕು ಅಂತಲೇ ಅನಿಸಿಕೆ ಇದೆ. ಈಗ ಕೆಲವು ರೈತರು ಈ ಕೃಷಿ ಜೊತೆಗೆ ಏನಾದರೂ ಉಪಕಸಗಳು ಮಾಡ್ಬೇಕಪ್ಪ, ಹಸುಗಳು ಸಾಕಾಣಿಕೆ ಮಾಡಬೇಕು, ಕುರಿ ಮೇಕೆ ಕೋಳಿ ಸಾಕಾಣಿಕೆ ಮಾಡಿದ್ರೆ ಕೃಷಿ ಕೈ ಹಿಡಿಯುತ್ತೆ ರೈತರಿಗೆ. ಹೌದು, ಈಗ ಕಷ್ಟಪಟ್ಟರೆ ಈಗ ನಾವು ದನ ಸಾಕ್ತೀವಿ ಅಂದ್ರೆ ಅವ್ರು ಕುರಿ ಸಾಕಿದ್ರು ಗೊಬ್ಬರ ಆಗುತ್ತೆ. ಯಾವ್ದು ಮಾಡಿದ್ರು ಅದು ಕೃಷಿಗೆ ಅನುಕೂಲನೇ, ಅದು ಅನನುಕೂಲನಲ್ಲ. ನೀವೇನಾದ್ರೂ ಉಪಕಸಗಳು ಮಾಡ್ತಾ ಇದ್ರೆ? ನಾವಷ್ಟೇ ಎಮ್ಮೆಗಳು ಸಾಕಿದ್ವಿ, ಇನ್ ಬೇರೆ ಏನಿಲ್ಲ. ಎಮ್ಮೆಗಳಂದ್ರೆ ಎಷ್ಟು ಸಾಕಾಣಿಕೆ ಮಾಡಿದ್ರು? ಒಂದು 8 ಇದಾವೆ. ಹಾಲೆಲ್ಲ ಮಾರಾಟ ಮಾಡ್ತೀರಾ? ಇಲ್ಲ, ಅದೊಂದು 2 ಎಮ್ಮೆ ಕೊಡ್ತೇವೆ ಮನೆ ಕಡೆನೆ. ಮನೆಗೆ ಸಾಕು? ಮನೆಗೆ ಸಾಕಾಗುತ್ತೆ. ಇದು ಸಗಣಿ ಎಲ್ಲ ನಿಮ್ ಜಮೀನಿಗೆ ಸಾಕಾಗುತ್ತೆ? ನಮಗೆ ಇನ್ನು ಬೇಕಾಗುತ್ತೆ, ಇನ್ನು ಬೇರೆ ಕಡೆಯಿಂದ ಕೊಂಡ್ಕೊಂತೀವಿ. ಈ ಎಮ್ಮೆ ಜೊತೆಗೆ ಹೈನುಗಾರಿಕೆ ಮಾಡಿದ್ರು ಹೆಚ್ಚು ಲಾಭದಾಯಕ ಅಂತಾರೆ, ಆ ಕಡೆ ಆಸಕ್ತಿಲ್ಲ ಅಂತಾರೆ? ಇಲ್ಲ, ನಮ್ದು ಬೇರೆ ಜಾಸ್ತಿ ಒತ್ತಡ ಜಾಸ್ತಿ ಇರೋದ್ರಿಂದ ಬೇರೆ ಯಾವ್ದಕ್ಕೂ ಗಮನ ಕೊಟ್ಟಿಲ್ಲ ನಾವು. ಹಂಗಾಗಿ ಎಮ್ಮೆಗಳನ್ನ ಏನು ಎಮ್ಮೆ ಕೊಡಿದ್ರೆ ಎಮ್ಮೆ ಮೇಯ್ಕೊಂಡ್ಬರ್ತಾವೆ, ಅದೇ ಹಸುಗಳಾದ್ರೆ ಸಪ್ರೇಟ್ ಮೇಯಿಸ್ಬೇಕು. ಅವಕ್ಕೆಲ್ಲ ಭಾಳ ಆತಿಥ್ಯ ನೋಡ್ಬೇಕು, ಜನ ಇರಬೇಕು. ಹಾಗಾಗಿ ಮಕ್ಕಳು ಇಬ್ಬರು ಅವರು ಅಪಾಯಿಂಟ್ ಕಳಿಸಿದ್ವಿ, ಮನೆ ಕಡೆ ನಾವೇ ಇಬ್ಬರು ಇರೋದ್ರಿಂದ ತೋಟ ನೋಡ್ಕೊಳೋದಕ್ಕೆ ಸಹಿ. ಈಗ ಮನೆಯಲ್ಲಿ ಇಬ್ಬರು ಇರೋದ್ರಿಂದ ಈ ಕೂಲಿ ಕಾರ್ಮಿಕರು ಬೇಕಾದಾಗ ಇಲ್ಲೆಲ್ಲ ಕೂಲರ್ ಸಿಗ್ತಾರೆ? ಏನು ತೊಂದರೆ ಇಲ್ಲ, ಕೂಲಿ ಕಾರ್ಮಿಕರು ಸಿಗ್ತಾರೆ. ಕೂಲಿ ಎಲ್ಲ ಏನು ರೇಟ್ ನಡೀತಾ ಇದೆ ಇಲ್ಲಿ? ಎಲ್ಲ ಅವರೇಜ್ ಒಂದು 200-250 ರೂಪಾಯಿ, ಹೆಣ್ಣಾಳು ಒಂದು 300-350 ರೂಪಾಯಿ ತನಕ ಗಂಡಾಳುಗಳು ಸಿಗ್ತಾರೆ. ಒಟ್ಟಾರೆಯಾಗಿ ಇಷ್ಟು ವರ್ಷದೊಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದ್ಕೊಟ್ಟೈತೆ. ಹೌದೌದು, ಸಂತೋಷನೇ ಆಗಿರೋದು. ನಾವು ಅದರಿಂದಲೇ ಜೀವನ ಮಾಡ್ತಾ ಇರೋದು, ಅದರಿಂದಲೇ ನಾವು ಇವತ್ತು ಮನುಷ್ಯ ಆಗಿರೋದು ಕೃಷಿಯಿಂದಲೇ. ಈಗ ಇಷ್ಟು ವರ್ಷದಿಂದ ಈ ಕೃಷಿನ ಆಸಕ್ತಿಯಿಂದ ಮಾಡ್ತಾ ಇದ್ರ, ಸಾಕಷ್ಟು ಜನ ಈಗ ನೋಡಿದ್ರು ಈ ಕೃಷಿ ಏನು ಲಾಭದಾಯಕ ಅಲ್ಲಪ್ಪ, ಈ ಕೃಷಿಯಿಂದ ಏನು ಆದಾಯ ಇಲ್ಲ ಅಂತಂದ್ಬಿಟ್ಟು ಬೆಂಗಳೂರು ಮೈಸೂರು ಈ ಥರ ಎಲ್ಲ ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ. ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಅದೇ, ಅವ್ರಿಗೆಲ್ಲ ಮೈ ಬಗ್ಗಲ್ಲ ಅಂತ ಹೋಗ್ತಾರೆ, ಸೋಮಾರಿಗಳು ಅಂತಾರೆ. ಇಲ್ಲಿ ಅಪ್ ಮಾಡಿದ್ಬಿಟ್ಟು ಅವರಾಗಿ ಅವರೇ ಈಗ ಹೋಗ್ತಾರೆ ಅಂದಮೇಲೆ ಆ ರೀತಿ ಅಲ್ಲಿ ಪ್ರತಿಫಲ ಸರಿಯಾಗಿ ದುಡ್ಕೊಂಬಂದು ಮತ್ತು ಇನ್ನೇನು ಮತ್ತೆ ಅಲ್ಲಿಗೆ ಬರಬೇಕು, ಅಪ್ ಮಾಡಿದ್ಕೆ ಬರಬೇಕು. ಆದರೆ ತಾತ್ಕಾಲಿಕ ಹೋಗ್ತಾರೆ, ಅಲ್ಲಿ ಅವರು ದುಡಿಮೆ ಉತ್ತಮವಾಗಿ ಮಾಡಿದ್ರೆ ಸಮ, ಇಲ್ಲ ಆ ಕಡೆನೂ ಮಾಡಲ್ಲ ಈ ಕಡೆನೂ ಮಾಡಲ್ಲ ಅಂದ್ರೆ ಅವ್ರು ಸೋಮಾರಿಗಳಾಗ್ತಾರೆ ಅಷ್ಟೇ. ಅಂದ್ರೆ ಕಷ್ಟಪಟ್ಟು ಮಾಡಿದ್ರೆ ಇಲ್ಲೇ ನಾವು ಬದುಕು ಕಾಣ್ಕೋಬಹುದು ಅಂತ. ಅಯ್ಯೋ ಕಾಣಬಹುದು, ಮತ್ತೆ ಈಗ ಪ್ರಪಂಚ ಎಲ್ಲ ಕೃಷಿ ಮೇಲೆ ನಿಂತಿರೋದು ಜಾಸ್ತಿ. ನೀವು ಆರಾಮಾಗಿ ಅಲ್ಲೇ ಡೈಲಿ ಮಾಡ್ಬೇಕು. ಅದೇ ಇದು ನಾವೇನಿಲ್ಲ, ಒಂದ್ ದಿವಸದಲ್ಲಿ ಒಂದ್ ಎರಡ್ ಮೂರ್ ಗಂಟೆ ನಾವು ಶ್ರಮ ಪಟ್ರೆ ದಿನ ಬಿಡಿ ಆರಾಮಾಗಿ ತೋಟ ಕಡೆ ಬರ ಅಡ್ಡಾಡ್ಕೊಂಡಿರ್ಬೋದು. ಅದೇ ಟೌನ್ ಹಂಗಾಗತ್ತಾ? ಆಗಲ್ಲ. ದಿನ ಬಿಡಿ ಅಲ್ಲಿ ಬೆಳಗ್ಗೆ ಹೋದ್ರೆ ಸಂಜೆ ತನಕ ಅಲ್ಲಿ ಮಾಡಿರಿ, ಅಲ್ಲಿ ಅವತ್ತು ತಿಂಗಳ ಸಂಬಳ. ನಮ್ಮ ರೈತರ ಜೀವನ ಬಿಟ್ರೆ ಇನ್ನು ಯಾವ ಅಪ್ಷಲ್ ಜೀವನನು ಹೇಳ್ಬೇಡ್ರಿ ಬಿಡ್ರಿ. ರೈತರ ಜೀವನ ನೂರಕ್ ನೂರು. ದೇವ್ರು ಒಟ್ಟು ಮಳೆಗಾಲ ನಡೆಸ್ಬೇಕು. ಮಳೆಗಾಲ ನಡೆಸ್ತಾರೆ, ರೈತರ ಜೀವನಕ್ಕಿಂತ ಬೆಸ್ಟ್ ಯಾವುದೂ ಇಲ್ಲ. ಯಾರಿಗೇನೋ ಗೊತ್ತಿಲ್ಲ, ನಮಗಂತೂ ತುಂಬಾ ಖುಷಿನೇ. ನಮ್ಮ ತಾತರ ಕಾಲದಿಂದಲೂ ಕೃಷಿ ನಂಬಿದರೆ, ನಾವು ಕೂಡ ನಂಬಿದ್ವಿ. ಮತ್ತೆ ಮಕ್ಕಳಿಗೂ ಕೂಡ ಈಗೇನು ತಾತ್ಕಾಲಕ್ಕೆ ಕಳಿಸಿರ್ಬೋದು, ನೆಕ್ಸ್ಟ್ ಅವ್ರನ್ನೂ ಕೂಡ ನಾವು ಕೂಡ ಕೃಷಿಗೆ ನಾವು ಆಮೇಲೆ ಅವಲಂಬಿಸ್ಬೇಕು ಅಂತ ಪ್ರಯತ್ನ ಇದೆ. ಏನೋ ನಮ್ಮದು ಕೈಲಾಗೋ ತನಕ ನಾವು ಮಾಡ್ಕೊಂಡು ಅಂತ ಮಾಡ್ತಾ ಇದ್ದೀವಿ. ನಿಮ್ಮ ಒಡಲ್ಕೆರೆ ವಸ್ತುರ್ಗ ತಾಲೂಕಲ್ಲೆಲ್ಲ ಹೆಚ್ಚು ಈ ಸಿರಿಧಾನ್ಯಗಳು ಬೆಳೀತಾರೆ, ನವಣೆ ಅರ್ಕ ಬರಗು ಇಂಥವು, ಈ ಥರ ಏನು ನಿಮ್ಮ ಕಡೆ ಬೆಳೀತಾ ಇಲ್ವ? ನಮ್ಮ ಕಡೆ ಕೆಲವರು ಬೆಳೀತಾರೆ, ಕೆಲವರು ಹುಳ್ಳಿಕಾಳು ಇದು ನವಣೆ ಸಾವೆ ಎಲ್ಲ ಬೆಳೆಯೋರು ಬೆಳೀತಾರೆ, ಜನ ಇದ್ದಾರೆ. ಅದನ್ನು ಏನಾದರೂ ಬೆಳಿಬಹುದು, ಬರಡು ಭೂಮಿಗಳಾಗಿ ಉತ್ತಮ ಬರುತ್ತೆ ಅದು ಇಳುವರಿ. ಸಾಕಷ್ಟು ಜನ ರೈತರು ನಿಮ್ದು ವಸ್ತುರ್ಗ ತಾಲೂಕು ದಾಳಿಂಬೆಗೆ ಹೆಸರುವಾಸಿ ಆಗಿತ್ತು. ಮೊದಲು ಏನಾದರೂ ನೀವು ದಾಳಿಂಬೆ ಬೆಳೆಯನ್ನು ಬೆಳೆದ್ರೆ? ಮಾಡಿದ್ವಿ ಮಾಡಿದ್ವಿ. ನಮಗೂ ಕೂಡ ನಾವು ಒಂದು 6 ವರ್ಷ ಬೆಳೆ ಇಟ್ಕೊಂಡ್ವಿ, ಒಂದು 5 ಲಕ್ಷ ಖರ್ಚು ಮಾಡಿ 10 ಲಕ್ಷ ಲಾಭ ತಗೊಂಡ್ವಿ. ಅದರಲ್ಲಿ ಕೂಡ ಕೆಲವ್ರಿಗೆ ಭಾಳ ಅನನುಕೂಲ ಆಯ್ತು, ಕೆಲವರು ಜಮೀನೇ ಮಾರಿದ್ರು, ಲೀಸ್ಗೆ ಹಾಕೊಂಡು ಆ ಲೀಸು ಕೂಡ ಮೈ ಮೇಲೆ ಬಂತು. ನಮಗೆ ನಾವು ಒಂದು 2 ಎಕರೆ ಲೀಸ್ ಮಾಡಿದ್ವಿ, ಅವ್ರಿಗೂ ಕೊಟ್ಟು ನಮಗೂ ದೇವರು ಉಳಿಯುವಂತು ಮಟ್ಟ ಕಾಣ್ತು. ಅದರಲ್ಲಿ ಏನು ಲಾಸ್ ಏನಾಗಿಲ್ಲ ನಮಗೇನು. ಮತ್ತೆ ದಾಳಿಂಬೆಯಲ್ಲಿ ಆದಾಯ ಇತ್ತಲ್ಲ, ಯಾಕೆ ಅದನ್ನ ಕೈ ಬಿಟ್ಟರು ದಾಳಿಂಬೆ ಬೆಳೆನ? ಇಲ್ಲ, ಅದರಲ್ಲೇ ರೋಗ ಜಾಸ್ತಿ ಆಯಿತು, ಅದರಿಂದ ನಾವು ಅದನ್ನು ಲೀಸು ಮುಗೀತು. ರೋಗ ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಒಂದು 5 ಬೆಳೆ ಬೆಳೆದು ಕ್ಲೋಸ್ ಮಾಡಿದ್ವಿ. ಅದನ್ನ ನಿಮ್ಮ ಜಮೀನ್ ಕಡೆಗೆ ಹೆಚ್ಚು ಆಸಕ್ತಿ ಕೊಟ್ಟರೆ ನಾವು ಇಲ್ಲೇನೆ ಹೆಚ್ಚು ಆದಾಯ ಪಡ್ಕೋಬಹುದು ಅಂತೇಳಿ ದಾಳಿಂಬೆ ಕಿತ್ತು ಮತ್ತೆ ಅಡಿಕೆ ಮಾಡಿದ್ವಿ. ಅದರಲ್ಲಿ ಕೂಡ ತೋಟ ಫಸಲಿ ಬಂದಿದೆ. ಈಗ ಆ ದಾಳಿಂಬೆ ಒಂದು ಕೂಳೆಗೆ ತೋಟ ಚೆನ್ನಾಗಿದೆ, ಎಲ್ಲ ಅಂಬಳೆ ಹೊಡಿತಾ ಇದೆ. ಒಟ್ಟಾರೆಯಾಗಿ ಒಂದು ವರ್ಷಕ್ಕೆ ಎಲ್ಲ ಎಷ್ಟು ಖರ್ಚು ಆಗುತ್ತೆ, ಎಷ್ಟು ಆದಾಯ ಬರುತ್ತೆ ನಿಮಗೆ? ಒಂದು 3 ಲಕ್ಷ ಬೆಳೆ ಬೆಳಿತೀವಿ, 1 ಲಕ್ಷ ಖರ್ಚು ಬರುತ್ತೆ, 2 ಲಕ್ಷ ಆದಾಯ. 10 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಇನ್ನು ಕನಿಷ್ಠ 6-7 ಲಕ್ಷ ಉಳಿತಾಯ ಆಗುತ್ತೆ. ಒಟ್ಟಾರೆಗೆ ಸಂತೋಷವಾಗಿ ಕೃಷಿ ಬದುಕು ನೆಮ್ಮದಿ ತಂದು ನೆಮ್ಮದಿನೇ ನಾವು ನೆಮ್ಮದಿಯಾಗೆ ಇರೋದು, ಏನು ತೊಂದರೆ ಇಲ್ಲ ಕೃಷಿ ಬದುಕಿನಲ್ಲಿ, ನಾವು ನೆಮ್ಮದಿಯಾಗೆ ಇದ್ದೀವಿ. ಶ್ರೀಶೈಲಪ್ಪರ್, ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಏನಿಲ್ಲ, ನಮ್ಮ ಫೋನ್ ನಂಬರ್ ಇರುತ್ತೆ, ಫೋನ್ ನಂಬರಲ್ಲಿ ಮಾಹಿತಿ ಕೇಳ್ಬೋದು. ಇಲ್ಲ ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂದರೆ, ಇಲ್ಲಿ ನಮ್ಮ ಹೊಸದುರ್ಗ ತಾಲೂಕು ಮಾವಿನಕಟ್ಟಿಗೆ ಬಂದರೂ ಕೂಡ ನಾವು ನಮ್ಮ ತೋಟಗಳನ್ನ ತೋರಿಸ್ತೀವಿ, ಅವರು ನೋಡಿ ಮಾಹಿತಿ ಪಡ್ಕೊಬಂದು ಹೋಗ್ಬೋದು, ಇಲ್ಲ ಫೋನ್ ಆದರೂ ಮಾಡಿ ತಿಳ್ಕೋಬಹುದು. ಫೋನ್ ನಂಬರ್ ಹೇಳಿ, 6362-79-5861. ರೈತ ಬಂದವರೇ, ಮಾವಿನಕಟ್ಟೆಯ ಕೃಷಿಕರಾದ ವಿ ಶ್ರೀಶೈಲಪ್ಪ ಅವರ ಮೊಬೈಲ್ ಸಂಖ್ಯೆ 6-3-6-2-7-9-5-8-6-1. ಬಹಳ ಸಂತೋಷ ಶ್ರೀಶೈಲಪ್ಪರ, ಇದುವರೆಗೂ ನಿಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೂ ಅಡಿಕೆ ಹಾಗೂ ತೆಂಗಿನ ಕೃಷಿಯಲ್ಲಿನ ಅನುಭವಗಳು ಕುರಿತು ಹೊಸದುರ್ಗ ತಾಲೂಕು ಮಾವಿನಕಟ್ಟೆ ಗ್ರಾಮದ ಕೃಷಿಕ ವಿ ಶ್ರೀಶೈಲಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ರಾಷ್ಟ್ರೀಯ ಯುವ ದಿನ 2023. ಯುವ ಜನತೆ ರಾಷ್ಟ್ರದ ಸಂಪತ್ತು. ಸರ್ಕಾರವು HIV ಸೋಂಕಿನ ಬಗ್ಗೆ ಯುವ ಜನರಲ್ಲಿ ಅರಿವು ಮೂಡಿಸಲು ಪ್ರೌಢಶಾಲಾ ಹಂತದಲ್ಲಿ ಜೀವನ ಕೌಶಲ್ಯ ಕಾರ್ಯಕ್ರಮ, ಕಾಲೇಜು ಹಂತದಲ್ಲಿ ರೆಡ್ ರಿಬ್ಬನ್ ಕ್ಲಬ್ಗಳನ್ನು ಆಯೋಜಿಸುತ್ತಿದೆ. ಈ ಮೂಲಕ HIV ಸೋಂಕು ಹಾಗೂ ರಕ್ತದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ 18 ವರ್ಷ ತುಂಬಿದ ಯುವಕರನ್ನು ರಕ್ತದಾನ ಮಾಡಲು ಪ್ರೇರೇಪಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ರಾಷ್ಟ್ರೀಯ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಬೆಂಗಳೂರು. ಇದೀಗ ಪೇಟೆ ಧಾರಣೆ. ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 2132 ರೂಪಾಯಿಗಳು, ಗರಿಷ್ಠ 2132 ರೂಪಾಯಿಗಳು ಹರಳು ಬೀಜ, ಕ್ಯಾಸ್ಟೋರ್ ಸೀಡ್ ಕ್ವಿಂಟಲ್ಗೆ ಕನಿಷ್ಠ 6,443 ರೂಪಾಯಿಗಳು, ಗರಿಷ್ಠ 6,443 ರೂಪಾಯಿಗಳು. ಹತ್ತಿ ಕ್ವಿಂಟಲ್ಗೆ ಕನಿಷ್ಠ 4,160 ರೂಪಾಯಿಗಳು, ಗರಿಷ್ಠ 7,989 ರೂಪಾಯಿಗಳು. ಅಲಸಂದೆ ಓಲ್ ಕ್ವಿಂಟಲ್ಗೆ ಕನಿಷ್ಠ 6,566 ರೂಪಾಯಿಗಳು, ಗರಿಷ್ಠ 6,666 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1,801 ರೂಪಾಯಿಗಳು, ಗರಿಷ್ಠ 2,219 ರೂಪಾಯಿಗಳು. ರಾಗಿ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 2,243 ರೂಪಾಯಿಗಳು, ಗರಿಷ್ಠ 2,339 ರೂಪಾಯಿಗಳು. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹತ್ತಿ ಡಿಸಿಎಚ್ ಕ್ವಿಂಟಲ್ಗೆ ಕನಿಷ್ಠ 1,809 ರೂಪಾಯಿಗಳು, ಗರಿಷ್ಠ 8,783 ರೂಪಾಯಿಗಳು. ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 44,889 ರೂಪಾಯಿಗಳು, ಗರಿಷ್ಠ 46,799 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಲ್ಗೆ ಕನಿಷ್ಠ 4,200 ರೂಪಾಯಿಗಳು, ಗರಿಷ್ಠ 7,000 ರೂಪಾಯಿಗಳು. ಬೂದುಗುಂಬಳಕಾಯಿ ಸಂಖ್ಯೆಗಳಲ್ಲಿ ಕನಿಷ್ಠ 600 ರೂಪಾಯಿಗಳು, ಗರಿಷ್ಠ 1,000 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಲ್ಗೆ ಕನಿಷ್ಠ 1,700 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಹುರುಳಿಕಾಯಿ ಬೀನ್ಸ್ ಓಲ್ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳು, ಗರಿಷ್ಠ 2,200 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಬದನೆಕಾಯಿ ರೌಂಡ್ ಲಾಂಗ್ ಅಥವಾ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳು, ಗರಿಷ್ಠ 2,200 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,500 ರೂಪಾಯಿಗಳು, ಗರಿಷ್ಠ 4,000 ರೂಪಾಯಿಗಳು. ಎಲೆಕೋಸು ಕ್ವಿಂಟಲ್ಗೆ ಕನಿಷ್ಠ 400 ರೂಪಾಯಿಗಳು, ಗರಿಷ್ಠ 600 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಲ್ಗೆ ಕನಿಷ್ಠ 1,600 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಹೂಕೋಸು ಕ್ವಿಂಟಲ್ಗೆ ಕನಿಷ್ಠ 600 ರೂಪಾಯಿಗಳು, ಗರಿಷ್ಠ 1,000 ರೂಪಾಯಿಗಳು. ಸಪೋಟ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಹತ್ತಿ ಕ್ವಿಂಟಲ್ಗೆ ಕನಿಷ್ಠ 3,209 ರೂಪಾಯಿಗಳು, ಗರಿಷ್ಠ 7,725 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 6,000 ರೂಪಾಯಿಗಳು, ಗರಿಷ್ಠ 7,000 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,800 ರೂಪಾಯಿಗಳು, ಗರಿಷ್ಠ 4,200 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 4,000 ರೂಪಾಯಿಗಳು. ಕರಬೂಜ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳು, ಗರಿಷ್ಠ 2,200 ರೂಪಾಯಿಗಳು. ನವಿಲುಕೋಸು ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳು, ಗರಿಷ್ಠ 2,200 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಲ್ಗೆ ಕನಿಷ್ಠ 1,600 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಲ್ಗೆ 2,175 ರೂಪಾಯಿಗಳು, ಗರಿಷ್ಠ 2,266 ರೂಪಾಯಿಗಳು. ಮೂಸಂಬಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಈರುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 300 ರೂಪಾಯಿಗಳು, ಗರಿಷ್ಠ 1,850 ರೂಪಾಯಿಗಳು. ಕಿತ್ತಲೆ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 1,800 ರೂಪಾಯಿಗಳು. ಅನಾನಸ್ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ದಾಳಿಂಬೆ ಕ್ವಿಂಟಲ್ಗೆ ಕನಿಷ್ಠ 3,500 ರೂಪಾಯಿಗಳು, ಗರಿಷ್ಠ 4,000 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,400 ರೂಪಾಯಿಗಳು. ಮೂಲಂಗಿ ಕ್ವಿಂಟಲ್ಗೆ ಕನಿಷ್ಠ 800 ರೂಪಾಯಿಗಳು, ಗರಿಷ್ಠ 1,200 ರೂಪಾಯಿಗಳು. ರಾಗಿ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2381 ರೂಪಾಯಿಗಳು. ಹೀರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3500 ರೂಪಾಯಿಗಳು, ಗರಿಷ್ಠ 4000 ರೂಪಾಯಿಗಳು. ಸೀಮೆ ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1400 ರೂಪಾಯಿಗಳು, ಗರಿಷ್ಠ 1800 ರೂಪಾಯಿಗಳು. ಸುವರ್ಣಗೆಡ್ಡೆ ಕ್ವಿಂಟಲ್ಗೆ ಕನಿಷ್ಠ 2800 ರೂಪಾಯಿಗಳು, ಗರಿಷ್ಠ 3200 ರೂಪಾಯಿಗಳು. ಸಿಹಿಗೆಣಸು ಕ್ವಿಂಟಲ್ಗೆ ಕನಿಷ್ಠ 1500 ರೂಪಾಯಿಗಳು, ಗರಿಷ್ಠ 2000 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2800 ರೂಪಾಯಿಗಳು, ಗರಿಷ್ಠ 3200 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಲ್ಗೆ ಕನಿಷ್ಠ 800 ರೂಪಾಯಿಗಳು, ಗರಿಷ್ಠ 1200 ರೂಪಾಯಿಗಳು. ಕಲ್ಲಂಗಡಿ ಕ್ವಿಂಟಲ್ಗೆ ಕನಿಷ್ಠ 1000 ರೂಪಾಯಿಗಳು, ಗರಿಷ್ಠ 2000 ರೂಪಾಯಿಗಳು. ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6260 ರೂಪಾಯಿಗಳು. ಸಜ್ಜೆ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 2185 ರೂಪಾಯಿಗಳು, ಗರಿಷ್ಠ 2470 ರೂಪಾಯಿಗಳು. ಉದ್ದಿನಕಾಳು ಕ್ವಿಂಟಲ್ಗೆ ಕನಿಷ್ಠ 6670 ರೂಪಾಯಿಗಳು, ಗರಿಷ್ಠ 6786 ರೂಪಾಯಿಗಳು. ಹೆಸರುಕಾಳು ಸ್ಥಳೀಯ ಓಲ್ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6659 ರೂಪಾಯಿಗಳು. ಹುರುಳಿಕಾಳು ಕ್ವಿಂಟಲ್ಗೆ ಕನಿಷ್ಠ 4169 ರೂಪಾಯಿಗಳು, ಕನಿಷ್ಠ